ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಅಂದರೆ ಏನು, ಯಾವ ರೀತಿಯಾದಂಥ ಒಂದು ಬೀಜೋತ್ಪಾದನೆಯನ್ನು ನಮ್ಮ ರೈತರ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೀಜ ಘಟಕದ ಮುಖ್ಯಸ್ಥರು ಹಾಗೂ ಸಹಾಯಕ ಬೀಜೋತ್ಪಾದನಾ ತಜ್ಞರಾದಂತಹ ಡಾಕ್ಟರ್ ಬಿ ಮಂಜುನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ತೆ, ನಾನು ಸುಮಾರು ಕಳೆದ 7 ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮ ಇದು ಅತ್ಯಂತ ಪ್ರಮುಖವಾದ ಒಂದು ಭಾಗ ನಮ್ಮ ಬೀಜ ಘಟಕದಲ್ಲಿ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ, ಕೃಷಿಗೆ ಹೆಚ್ಚು ಮಹತ್ವ ಇದೆ. ಇಲ್ಲಿ ಸುಮಾರು 70% ಜನಸಂಖ್ಯೆ ಕೃಷಿಗೆ ಅವಲಂಬಿತವಾಗಿದೆ. ಅದರಲ್ಲಿ ನಮ್ಮಲ್ಲಿ ಯಥೇಚ್ಛವಾಗಿ ಎಲ್ಲ ಥರದ ವಿವಿಧ ಬೆಳೆಗಳನ್ನು, ಬೆಳೆಕಾಳು ಬೆಳೆಗಳನ್ನಾಗಲಿ, ದ್ವಿದಳ ಧಾನ್ಯಗಳನ್ನಾಗಲಿ, ಎಣ್ಣೆಕಾಳು ಬೆಳೆಗಳನ್ನಾಗಲಿ, ಏಕದಳ ಬೆಳೆಗಳನ್ನಾಗಲಿ ಬೆಳೀತಾರೆ. ಇದರಲ್ಲಿ ಸಂಕರಣ ತಳಿಗಳಂತ ಬರ್ತವೆ ಮತ್ತು ತಳಿಗಳಂತ ಬರ್ತವೆ. ಅಂದರೆ ತಳಿಗಳಂದರೆ ವೆರೈಟೀಸ್ ಅಂತ, ಸಂಕರಣ ತಳಿಗಳಂದರೆ ಹೈಬ್ರಿಡ್ಸ್ ಅಂತ. ಈ ನಾವು ಸಂಕರಣ ತಳಿಗಳನ್ನು ಅಲ್ಲದೇ ಈಗ ನಾವು ಕೇವಲ ಈ ವೆರೈಟಿಗಳನ್ನು, ಏನಂದರೆ ಯಾವುದೇ ಥರದ ಈ ಬೆಳೆಗಳ ವಿವಿಧ ಸುಧಾರಿತ ತಳಿಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ರೈತರು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರೈತರಿಗೂ ಒಂದೇ ಅಟ್ಟೆ ಟೈಮ್ ನಾವು ಬೀಜವನ್ನು ನಾವು ಕೊಡಬೇಕು ಅಂತಂದರೆ ಇವೆಲ್ಲ ವಿಶ್ವವಿದ್ಯಾಲಯಗಳಿಂದ ಅಥವಾ ಸರ್ಕಾರದ ಸಂಸ್ಥೆಗಳಲ್ಲಿ ಬೀಜೋತ್ಪಾದನೆ ಮಾಡಿ ಅವರಿಗೆ ಪೂರೈಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ರೈತ ಮತ್ತು ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಈ ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ಮೊದಲಿನಿಂದಲೂ ಹಮ್ಮಿಕೊಂಡಿದೆ. ಈಗೂ ಸಹ ವಿಶ್ವವಿದ್ಯಾಲಯದಲ್ಲಿ ಇದು ಪ್ರಚಲಿತವಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಬೀಜೋತ್ಪಾದನೆಯಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಬೀಜ ನಿಗಮ, ಕರ್ನಾಟಕ ರಾಜ್ಯ ಬೀಜ ನಿಗಮ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಬೀಜ ಘಟಕಗಳು ಹೀಗೆ ಕಾರ್ಯನಿರ್ವಹಿಸ್ತಿರ್ತವೆ. ಆ ಒಂದು ನಮ್ಮ ಕಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಯಲ್ಲಿ ಕತ್ತಲಗೆರೆ ಸಂಶೋಧನಾ ಕೇಂದ್ರದಲ್ಲಿ ನಾವು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಬೀಜವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 7 ನಾವು ಸುಮಾರು 50-60,000 ಕ್ವಿಂಟಲ್ ನಾವು ಬಿತ್ತನೆ ಬೀಜವನ್ನು ನಮ್ಮ ಈ ಎಲ್ಲ ಜಿಲ್ಲೆಗಳಲ್ಲಿ, ಅಂದರೆ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಈ ಎಲ್ಲ ಜಿಲ್ಲೆಗಳಿಂದ ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಸರಬರಾಜು ಮಾಡ್ತಿದ್ದೇವೆ. ಸರ್, ಈಗ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಅಂತಂದರೆ ರೈತರು ನಿಮಗೆ ಮುಖ್ಯವಾಗಿ ಬೇಕಾಗ್ತದೆ. ಹೌದು, ಏಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತ ರೈತರನ್ನ ನಾವು ಆಯ್ಕೆ ಮಾಡ್ಕೊತೇವೆ. ಆಸಕ್ತ ರೈತರು ಅಂತಂದರೆ ಸ್ವಲ್ಪ ಅತ್ಯಂತ ಈ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇರೋರು, ನಮ್ಮ ವಿಶ್ವವಿದ್ಯಾಲಯದಿಂದ ಏನಾದರೂ ನಮ್ಮ ಮೇಲಿಂದ ನಮಗೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಒಂದೆಲ್ಲ ಒಂದು ನೀಟಾಗಿ ಮಾಡ್ತಕ್ಕಂಥ ಒಬ್ಬ ರೈತರನ್ನ ನಾವು ಆಯ್ಕೆ ಮಾಡ್ಕೊತೇವೆ. ಅಂದರೆ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಮಾತನ್ನು ಸಹ ಅವರು ಚಾಚು ತಪ್ಪದೇ ಪಾಲಿಸ್ತಕ್ಕಂಥ ರೈತರು, ಮತ್ತು ಆ ತಾಕುಗಳು ಸಹ ನಮ್ಮ ಒಂದು ಸಂಶೋಧನಾ ಕೇಂದ್ರ ಬೀಜ ಘಟಕಕ್ಕೆ ಹತ್ತಿರ ಇರ್ತಕ್ಕಂಥವು, ಅವರಿಗೆ ಮತ್ತೆ ಹೋಗೋದು ಬರೋದಕ್ಕೆ ತುಂಬ ಅನುಕೂಲ ಆಗ್ತಕ್ಕಂಥವು, ಮತ್ತು ಕೃಷಿಯಲ್ಲಿ ಸಹ ಸ್ವಲ್ಪ ಪ್ರಗತಿಪರ ರೈತರನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊತೇವೆ. ಈಗ ಬೀಜೋತ್ಪಾದನೆ ಅಂದಟಿಗೆ ಈಗ ರೈತರು ಸಾಕಷ್ಟು ಜನ ನಾವು ಬೀಜೋತ್ಪಾದನೆ ಮಾಡ್ತೀವಿ ನಮ್ಮ ಜಮೀನಿನಲ್ಲಿ ಅಂತ ಹೇಳ್ತಾರೆ ಸರ್, ಅವಾಗ ಎಂತ ರೈತರನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ? ಆಸಕ್ತಿ ಇರ್ತಕ್ಕಂಥ ರೈತರು ನಾವು ಕೆಲವೊಂದು ಸಾರಿ ಆ ಒಂದು ಹಳ್ಳಿಗೆ ಹೋಗಿ ಆ ರೈತನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಗೊಳ್ತೀವಿ. ಇವರ ಬಿಹೇವಿಯರ್ ಆಗಿರುತ್ತೆ, ಇವರ ಹೊಲದಲ್ಲಿ ಇವರ ಕೃಷಿಯ ಪದ್ಧತಿಗಳು ಬೇರೆ ರೈತರಿಗೆ ಅಂತ ವಿಭಿನ್ನವಾಗಿರ್ತವೋ ಅಥವಾ ಅತ್ಯಾಧುನಿಕ ಕೃಷಿಗಳನ್ನು ಮಾಡ್ತಕ್ಕಂಥ, ಯಾಕಂದರೆ ಬೀಜೋತ್ಪಾದನೆ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಹೇಳಿದ ಎಲ್ಲ ಒಂದು ವಿಧಿವಿಧಾನಗಳನ್ನು ಅವರು ಪಾಲಿಸಬೇಕಾಗಿರ್ತಕ್ಕಂಥ ರೈತರಾಗಿರಬೇಕು. ಬೀಜೋತ್ಪಾದನೆಯಲ್ಲಿ ಅತ್ಯಂತ ನೀಟಾಗಿ ಮತ್ತು ಕ್ಲೀನಾಗಿ ಮಾಡ್ತಕ್ಕಂಥ ರೈತರು ಬೇಕಾಗಿರುತ್ತೆ. ಆಮೇಲೆ ಟೈಮ್ ಟು ಟೈಮ್ ಕೆಲವೊಂದು ಆಪರೇಷನ್ಸ್ ಇರ್ತವೆ, ಆಪರೇಷನ್ಸ್ನ ಚಾಚು ತಪ್ಪದೇ ಮಾಡ್ತಕ್ಕಂಥ ರೈತರು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೂ ಬಿಡುವ ಹಂತದಲ್ಲಿ ಸಹ ನಮಗೆ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ ಈ ಬೀಜೋತ್ಪಾದನೆಯಲ್ಲಿ. ಆವಾಗ ಬೆರಿಕೆ ಅಂತ ಬರುತ್ತೆ, ಆ ಬೆರಿಕೆ ತಳಿಗಳನ್ನು ಚಾಚು ತಪ್ಪದೆ ತೆಗೀತಕ್ಕಂಥವ್ರು, ಮತ್ತು ಕಳೆ ನಿರ್ವಹಣೆ ಮಾಡ್ತಕ್ಕಂಥವ್ರು, ರೋಗ ಮತ್ತು ಕೀಟ ಬಂದಾಗ ಕೂಡಲೇ ನಾವು ಶಿಫಾರಸು ಮಾಡಿದ ಒಂದು ಔಷಧಿಗಳನ್ನು ಸಿಂಪಡಿಸಿ ಮಾಡಿಸ್ತಕ್ಕಂಥ ಆಸಕ್ತಿ ಉಳ್ಳ ರೈತರನ್ನು ನಾವು ಆಯ್ಕೆ ಮಾಡ್ಕೊತೇವೆ. ಈಗ ರೈತರ ಸಹಭಾಗಿತ್ವದಲ್ಲಿ ಈ ಒಂದು ಬೀಜೋತ್ಪಾದನೆಗಳನ್ನು ಮಾಡಬೇಕಂತಂದ್ರೆ ಅಲ್ಲಿ ಏನೇನು ಒಂಥರ ಒಂದು ರೀತಿ ಕಂಡೀಷನ್ ಇರ್ತದೆ ಸರ್, ಅಂದ್ರೆ ನೀತಿ ನಿಯಮಗಳು ಇರ್ತವೆ ಸರ್? ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ನಾವು ಒಬ್ಬರೇ ಅಲ್ಲ ಮಾಡುವುದು, ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ಸಾವಯವ ಪ್ರಮಾಣ ಸಂಸ್ಥೆ ಅಂತಿರುತ್ತೆ, ಆ ಸಂಸ್ಥೆಯ ಅಡಿಯಲ್ಲಿ ನಾವು ವಿಶ್ವವಿದ್ಯಾಲಯ ಮತ್ತು ರೈತರು ಮತ್ತು ಈ ಒಂದು ಪ್ರಮಾಣ ಸಂಸ್ಥೆ ಈ ಮೂರು ಜನ ಸೇರಿ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಈ ಬೀಜೋತ್ಪಾದನಾ ಸಂಸ್ಥೆಯಿಂದ ನಮಗೊಂದು ಫಾರಂ ನಂಬರ್ ಒನ್ ಅಂತ ನಮೂನೆ ಒಂದು ಅಂತ ಒಂದು ಫಾರಂ ಇರುತ್ತೆ, ಈ ಫಾರಂನ ಮೊದಲು ಅವರು ಫಿಲಪ್ ಮಾಡಿಕೊಡಬೇಕು. ಈ ಫಾರಂ ನಂಬರ್ ಒನ್ ಅಂತಂದರೆ ಇದರಲ್ಲಿ ರೈತನ ಬೇಸಿಕ್ ಡೀಟೇಲ್ಸ್ ಇರುತ್ತೆ, ಅವರ ಒಂದು ಈಗ ಅವರ ಹೆಸರೇನು, ಅವರ ಊರು, ಅವರ ಸರ್ವೆ ನಂಬರು, ಅವರು ಯಾವ ಊರಲ್ಲಿದ್ದರು, ಅವರ ಜಮೀನೆಲ್ಲಿದೆ. ಇದಕ್ಕಿಂತ ಮುಂಚೆ ನಮ್ಮಲ್ಲಿ ವಿವಿಧ ಬೀಜ ವರ್ಗಗಳಿವೆ, ಒಂದು ವರ್ಗಗಳಂತಂದರೆ ಐದು ವರ್ಗಗಳಿದ್ದಾವೆ, ಅದರಲ್ಲಿ ನ್ಯೂಕ್ಲಿಯರ್ ಸೀಡ್ ಅಂತ ಇರುತ್ತೆ, ಬ್ರೀಡರ್ ಸೀಡ್ ಅಂತ ಇರುತ್ತೆ, ಸರ್ಟಿಫೈಡ್ ಸೀಡ್ ಅಂತ ಇರುತ್ತೆ, ಮೂಲ ಬೀಜ ಅಂತ ಇರುತ್ತೆ, ಮತ್ತು ನಿಜ ಬೀಜ ಅಂತ ಇರುತ್ತೆ. ಇದರಲ್ಲಿ ನಾವು ಪ್ರಮುಖವಾಗಿ ಈ ನ್ಯೂಕ್ಲಿಯರ್ ಸೀಡು ಮತ್ತು ಬ್ರೀಡರ್ ಸೀಡನ್ನು ನಾವು ವಿಶ್ವವಿದ್ಯಾಲಯದ ಆಯಾ ಫಾರ್ಮ್ಗಳಲ್ಲಿ ಮಾತ್ರ ಇದನ್ನು ಬೆಳೀಲಿಕ್ಕೆ ಆಗ್ತದೆ. ಇನ್ನು ಮೂಲ ಬೀಜ ಮತ್ತು ಪ್ರಾಮಾಣೀಕೃತ ಬೀಜ ಮತ್ತು ನಿಜ ಬೀಜ, ಅಂದರೆ ಮೂಲ ಬೀಜ ಅಂತಂದರೆ ಫೌಂಡೇಶನ್ ಸೀಡ್, ಪ್ರಾಮಾಣೀಕೃತ ಬೀಜ ಅಂದರೆ ಸರ್ಟಿಫೈಡ್ ಸೀಡ್, ಮತ್ತು ನಿಜ ಬೀಜ ಅಂತಂದರೆ ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತ. ಈ ಮೂರು ವರ್ಗಗಳನ್ನು ನಾವು ಮಾತ್ರ ರೈತರ ಒಂದು ತಾಕಗಳಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇರುತ್ತದೆ. ಫಸ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲರು ರೈತರಿಗೆ, ಅದರಲ್ಲಿ ಮುಖ್ಯವಾಗಿ ರೈತನ ಹೆಸರಲ್ಲಿರ್ತಕ್ಕಂಥ ಪಾಣಿ, ಆಧಾರ್ ಕಾರ್ಡು ಮತ್ತು ಅವರ ಬ್ಯಾಂಕಿನ ಖಾತೆಯ ಒಂದು ಪುಸ್ತಕದ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾಗ್ತದೆ, ಮತ್ತು ಅದ್ರ ಜೊತೆಗೆ ಎರಡು ಫೋಟೋಗಳನ್ನು ಕೊಡಬೇಕು, ಮತ್ತು ಒಂದು ಎಕರೆಗೆ ಇಂತಿಷ್ಟು ಫೀಸ್ ಅಂತ ಇರುತ್ತೆ, ಅದು ಶುಲ್ಕವನ್ನು ಸಹ ಅವರು ಭರಿಸಬೇಕಾಗುತ್ತೆ. ಈಗ ಬೀಜೋತ್ಪಾದನೆ ಮಾಡುವಂಥ ರೈತರಿಗೆ ಅಂದರೆ ಏನಾದರೂ ಮುಂಚಿತವಾಗಿ ತರಬೇತಿ ಏನಾದರೂ ಕೊಟ್ಟಿರ್ತೀರಾ ನಿಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ? ಹೌದು, ಆಲ್ರೆಡಿ ಕೆಲವರು ತರಬೇತಿ ಹೊಂದಿರೋ ರೈತರನ್ನ ನಾವು ಕೆಲವು ಸಿಕ್ತಿರ್ತಾರೆ, ಯಾಕಂದರೆ ಅವರು ರಾಷ್ಟ್ರೀಯ ಬೀಜ ನಿಗಮದಲ್ಲಿ ಮಾಡಿರ್ತಾರೆ, ರಾಜ್ಯ ಬೀಜ ನಿಗಮದಲ್ಲಿ ಮಾಡಿರ್ತಾರೆ, ಅವರಿಗೆ ಪ್ರತಿ ವರ್ಷವೂ ಇಂಡೆಂಟ್ ಇರಲ್ಲ, ಅವ್ರಿಗೆ ಇಂಡೆಂಟ್ ಕಮ್ಮಿದ್ದಾಗ ಆ ರೈತರು ವಂಚಿತರಾಗಿರ್ತಾರೆ, ಯಾಕಂದರೆ ನಾವು ನಮಗೇನು ನಮಗೆ ಇಂಡೆಂಟ್ ಕೊಟ್ಟಿರ್ತಾರಲ್ಲ ಆ ಡಿಮ್ಯಾಂಡಿನ ಮೇಲೆ ನಾವು ಸೀಡ್ ಪ್ರೊಡಕ್ಷನ್ ತೆಗೆದುಕೊಳ್ತೀವಿ. ಫಾರ್ ಎಕ್ಸಾಂಪಲ್, ನಮಗೆ 1,000 ಕ್ವಿಂಟಲ್ ಭತ್ತ, ಜ್ಯೋತಿ ಭತ್ತ ನಮಗೆ ಪ್ರೊಡಕ್ಷನ್ ಬೇಕು ಅಂದಾಗ 1,000 ಕ್ವಿಂಟಲ್ಗೆ ಎಷ್ಟು ಎಕರೆ ಬೇಕಾಗುತ್ತೆ ಅನ್ನೋದನ್ನ ಈಗ ನಾವು ನೋಡ್ಕೊಂಡು ಎಕರೆಗೆ 1 ಕ್ವಿಂಟಲ್ ಒಂದು ಒಳ್ಳೆ ಬೀಜ ಬರುತ್ತೆ ಅಂತ ಗೊತ್ತಾದಾಗ 1,000 ಕ್ವಿಂಟಲ್ ಅಂತಂದ್ರೆ ನಾವು ಅವರೇಜ್ 200 ಎಕರೆಯಷ್ಟು ಬೀಜೋತ್ಪಾದನೆಯನ್ನು ನಾವು ತಗೊಳ್ತೀವಿ. ಆ ತಗೊಂಡಾಗ ನಮಗೆ 1,000 ಕ್ವಿಂಟಲ್ ಬರುತ್ತೆ. ಹಾಗಾಗಿ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಕೆಲವು ರೈತರಿಗೆ ಕೆಲವೊಂದ್ಸರಿ ಸಡನ್ ಆಗಿ ನಮ್ಗೆ 5,000 ಯೂನಿಟ್ ಬಂದಾಗ ಆ ರೈತರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದೇ ನೆಕ್ಸ್ಟ್ ಇಯರ್ ನಮಗೆ 3,000 ಬಂದಾಗ ರೈತರಿಗೆ ಸಂಖ್ಯೆ ಕಮ್ಮಿ ಆಗುತ್ತೆ. ಅದರಲ್ಲೂ ಸಹ ನಾವು ಆಯ್ಕೆ ಮಾಡಿರ್ತಕ್ಕಂಥ ರೈತರಲ್ಲಿ ಯಾರು ಎಷ್ಟು ಚೆನ್ನಾಗಿ ಮಾಡಿರ್ತಾರೋ, ಯಾರು ಅತ್ಯುತ್ತಮವಾಗಿ ಮಾಡಿರ್ತಾರೋ ಅಂತ ರೈತರನ್ನು ನಾವು ಆಯ್ಕೆ ಮಾಡುವ ಒಂದು ಅಧಿಕಾರ ನಮಗಿರುತ್ತೆ. ಈಗ ಬೀಜೋತ್ಪಾದನೆ ನಮ್ಮ ರೈತರು ಮಾಡಬೇಕಾದ್ರೆ ಅಲ್ಲಿ ವಿಜ್ಞಾನಿಗಳ ಪಾತ್ರ ಯಾವ ರೀತಿ ಇರುತ್ತೆ? ತುಂಬಾ ಅತ್ಯುತ್ತಮವಾದ ಕ್ವಶನ್. ಯಾಕಂದ್ರೆ ಏನೇ ರೈತರಾದ್ರೂ ವಿಜ್ಞಾನಿಗಳ ಒಂದು ಒಡನಾಟ ಬೇಕೇ ಬೇಕಾಗಿರುತ್ತದೆ. ನಾವು ಒಂದು ಅವ್ರದ್ದೊಂದು ತಾಕು, ಒಂದು ಫಾರ್ ಎಕ್ಸಾಂಪಲ್ ಒಂದು ಭತ್ತದ ತಾಕು ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಅದು ವಿಜ್ಞಾನಿಗಳು ನಾವು ಆ ಬೆಳೆಯ ಅವಧಿಯಲ್ಲಿ ಅಂದ್ರೆ ಬಿತ್ತನೆ ಮಾಡುವಾಗ ಮತ್ತೆ ನಾಟಿ ಮಾಡುವಾಗ ಮತ್ತೆ ನಾಟಿ ಮಾಡಿದ ನಂತರ ಮಧ್ಯದಲ್ಲಿ ಒಂದು ಸಾರಿ, ನಂತರ ಹೂ ಬಿಡುವ ಹಂತದಲ್ಲಿ ಕನಿಷ್ಠ 2-3 ಸಾರಿ ನಾವು ಅವ್ರನ್ನ ಭೇಟಿ ಮಾಡ್ತೇವೆ. ಆಮೇಲೆ ಕೊಯ್ಲು ಆಗುವ ಅಂದ್ರೆ ಒಟ್ಟಾರೆ ನಾವು ಒಂದು 7-8 ಸಾರಿ ಅವರ ತಾಕಗಳನ್ನು ವೀಕ್ಷಣೆ ಮಾಡ್ತೇವೆ. ಸೊ ಫಸ್ಟಿಗೆ ನಾವು ತಳಿ ವಿಜ್ಞಾನಿಗಳು ಭೇಟಿ ಮಾಡ್ತಿದ್ದೇವೆ, ಬೀಜೋತ್ಪಾದನಾ ತಜ್ಞರು ಸಹ ಭೇಟಿ ಮಾಡ್ತಿರ್ತೇವೆ. ಅದ್ರ ಜೊತೆಗೆ ನಮ್ಗೆ ಎಲ್ಲೆಲ್ಲಿ ಅವಕಾಶ ಇರುತ್ತೆ, ಅಂದ್ರೆ ಉದಾಹರಣೆಗೆ ರೈತನ ಹೊಲದಲ್ಲಿ ಕೀಟ ಬಂದಿರುತ್ತೆ, ಅವಾಗ ಏನ್ ಮಾಡ್ತೀವಿ, ನಮ್ಮಲ್ಲಿ ಕೀಟ ತಜ್ಞರನ್ನು ಕರ್ಕೊಂಡು ಹೋಗ್ತೇವೆ. ನಾವು ಒಂದು ತಾಕಿಗೆ ಹೋದಾಗ ಒಬ್ಬ ವಿಜ್ಞಾನಿಗಳಾಗಿ ನಾವು ಬರೀ ಅದು ನೇರವಾಗಿ ಅದೊಂದೇ ತಾಕನ್ನು ನಾವು ನೋಡ್ಕೊಂಡು ಬರೋಕ್ಕಾಗಲ್ಲ, ಯಾಕಂದ್ರೆ ರೈತ ಬರೀ ಭತ್ತ ಬೆಳೆದಿರುತ್ತೆ, ಪಕ್ಕದಲ್ಲೇ ಒಂದು ಅಡಿಕೆ ಇರುತ್ತೆ, ಪಕ್ಕದಲ್ಲಿ ಇನ್ನೇನೋ ತರಕಾರಿ ಬೆಳೆ ಇರುತ್ತೆ, ಆಮೇಲೆ ಜಾನುವಾರುಗಳು ಹಾಕಿರ್ತಾನೆ ಅವನು, ಮತ್ತೆ ಕಾಂಪೋಸ್ಟ್ ಪಿಟ್ ಇರುತ್ತೆ, ಎಲ್ಲ ಒಂದು ಸಮಗ್ರವಾಗಿ ರೈತರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಇದರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಅವರ ಮನೆ ಬಾಗಿಲಿಗೆ ವಿಜ್ಞಾನಿಗಳು ಹೋಗಿ ಅವರಿಗೆ ಉಚಿತವಾಗಿ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಸಲಹೆಗಳನ್ನು ಸಹ ನಾವು ಅವ್ರಿಗೆ ಕೊಡೋದ್ರಿಂದ ರೈತರಿಗೆ ಇದು ಹೆಚ್ಚು ಲಾಭದಾಯಕ ಆಗ್ತದೆ. ಈಗ ರೈತರ ಒಂದು ಸಹಭಾಗಿತ್ವದಲ್ಲಿ ರೈತರ ಜಮೀನಿನಲ್ಲಿ ನಾವು ಬೀಜೋತ್ಪಾದನೆ ಮಾಡಬೇಕಂತಂದ್ರೆ ಈ ಬೀಜೋತ್ಪಾದನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸ್ತೀರಾ ಸರ್? ಕೆಲವು ರೈತರು ಆಲ್ರೆಡಿ ಮಾಡಿರ್ತಾರೆ, ಅಂತ ರೈತರಿಗೆ ನಾವು ಮಾಡಿಸೋದಿಲ್ಲ. ಇನ್ನು ಮಿಕ್ಕಿದ ಕೆಲವು ರೈತರು ಮಾಡಿದ ಅದಕ್ಕೆ 100% ಅವರಿಗೆ ನಾವು ಶಿಫಾರಸು ಮಾಡ್ತೇವೆ, ಅವರು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಆಮೇಲೆ ನಾವು ಇಂತಿಷ್ಟು ಅಂದರೆ ಕೊಟ್ಟಿಗೆ ಗೊಬ್ಬರವನ್ನು ಎಷ್ಟು ಹಾಕಬೇಕು, ಆಮೇಲೆ ಸಾವಯವ ಗೊಬ್ಬರಗಳನ್ನು ಹೇಗೆ ಉಪಯೋಗಿಸಬೇಕು, ಆಮೇಲೆ ಉಳುಮೆ ಯಾವ ಥರ ಮಾಡಬೇಕು, ಪ್ರತಿಯೊಂದು ಹಂತದಲ್ಲಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಮತ್ತು ಅದಕ್ಕೆ ಮುಂಚಿತವಾಗಿ ಯಾವುದೇ ರೈತ ಸಹಭಾಗಿತ್ವದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರತಕ್ಕಂಥ ರೈತರು ಹಿಂದೆ ಮಾಡಿದವರು ಹೊಸದಾಗಿ ಬರತಕ್ಕಂಥವ್ರನ್ನ ಒಂದು ಗುಂಪು ಸೇರಿಸ್ಕೊಂಡು ಅವರಿಗೆ ಅವರ ಒಂದು ಹಳ್ಳಿಲೇ ಹೋಗಿ ಅವರಿಗೆ ತರಬೇತಿ ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ. ಅಂದ್ರೆ ಈ ಒಂದು ಬೀಜೋತ್ಪಾದನೆಯನ್ನ ನಾವು ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರದ ಒಂದು ಇತಿಮಿತಿಯಲ್ಲಿ ಅಂತಂದ್ರೆ ಇಂತಿಷ್ಟು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಅಧಿಕಾರ ಇರುತ್ತೋ, ಅಥವಾ ಇಷ್ಟು ರೈತರಿಗೆ ನಾವು ಬೀಜೋತ್ಪಾದನೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಇತಿಮಿತಿ ಇರುತ್ತೆ ಸರ್? ಅದು ಇಟ್ ವಿಲ್ ಡಿಪೆಂಡ್ಸ್ ಅಂದ್ರೆ ಅದು ಯಾವ್ದ ಮೇಲೆ ಅದರ ಅವಲಂಬಿತವಾಗಿರ್ತದೆ ಅಂತಂದ್ರೆ, ನಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದ್ ಹಳ್ಳಿಗೆ ಒಂದೇ ರೈತನ ಕೊಟ್ರೆ ನಾವು ಒಂದೇ ಹಳ್ಳಿಗೆ ಆ ರೈತನ ಭೇಟಿ ಮಾಡೋಕ್ಕೋಸ್ಕರ ಇಡೀ ನಮ್ಮ ತಂಡ ಹೋಗ್ತಿರ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ನಮಗೆ ಎಫಿಶಿಯಂಟ್ ಆಗಿ ಕೆಲಸ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಕ್ಲಸ್ಟರ್ ವಿಲೇಜ್ ಅಂತ ಅಂದ್ರೆ ಗುಂಪು ಹಳ್ಳಿಗಳಂತ ತಗೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಒಂದ್ ಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಾಲ್ಕೈದು ಹಳ್ಳಿಗೆ ನಿಯರೆಸ್ಟ್ ಇರತಕ್ಕಂಥ ಹಳ್ಳಿಗಳನ್ನ ನಾವು ಆಯ್ಕೆ ಮಾಡ್ಕೊಂತೇವೆ. ಸಾಧ್ಯ ಆದಷ್ಟು ಒಂದೇ ಹಳ್ಳಿಲೇ ನಾವು ಆಯ್ಕೆ ಮಾಡ್ಕೊಂತೇವೆ. ಅಲ್ಲಿ ಹಳ್ಳಿಲಿ ಅಷ್ಟು ಜನ ರೈತರು ಸಿಗ್ಲಿಲ್ಲ, ನಮ್ಮ ಕ್ವಾಂಟಿಟಿಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ರೈತರು ಸಿಗ್ಲಿಲ್ಲ ಅಂದಾಗ ದೆನ್ ನಾವು ನಿಯರ್ ಬೈ ಅಂದ್ರೆ ಹತ್ರ ಒಂದ್ ಸಾರಿ ನಾವು ಹೋದ್ರೆ ಆ ಎಲ್ಲ ನಮ್ಮ ಸಂಪೂರ್ಣ ನಮ್ಮ ತಾಕುಗಳನ್ನೆಲ್ಲ ವೀಕ್ಷಣೆ ಮಾಡಲಿಕ್ಕೆ ನಮಗೂ ಅನುಕೂಲ ಆಗಬೇಕು. ಅಲ್ಲಿ ರೈತರಿಗೆ ಪರಸ್ಪರ ಹೊಂದಾಣಿಕೆ ಎಲ್ಲರಿಗೂ ಅನುಕೂಲ ಆಗೋ ಒಂದು ಕಾರಣಕ್ಕೋಸ್ಕರ ನಾವು ಕ್ಲಸ್ಟರ್ ಬೇಸಿಸಲ್ಲಿ ಹೋಗ್ತೇವೆ. ಒಂದೇ ಹಳ್ಳಿಗೆ ಒಬ್ಬ ರೈತನಿಗೆ ಕೊಡೋದು ಕಷ್ಟ ಆಗ್ತದೆ. ಒಂದೇ ಹಳ್ಳಿಲಿ ಎಲ್ಲ ಪ್ರೊಡಕ್ಷನ್ ಮಾಡ್ತಕ್ಕಂಥ ರೈತ ಸಿಕ್ಕರು ತುಂಬ ಅನುಕೂಲ ಆಗುತ್ತೆ. ನಮಗೆ ಉದಾಹರಣೆಗೆ ನಮಗೆ ಭತ್ತದಲ್ಲಿ ಜ್ಯೋತಿ ಭತ್ತದಲ್ಲಿ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಲ್ಲಿ ಶಾಗಲಿ ಅನ್ನೋ ಒಂದು ವಿಲೇಜ್ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಅಲ್ಲಿ ಒಂದೇ ತರದ ಮನಸ್ಥಿತಿ ಇರ್ತಕ್ಕಂಥ ರೈತರು ಮತ್ತೆ ಅಕ್ಕಪಕ್ಕದ ತಾಕುಗಳು ಸಿಗ್ತವೆ ನಮಗೆ. ಒಂದ್ ಸಾರಿ ನಾವು ಹೋದ್ರೆ ಅಟ್ ಎ ಟೈಮ್ ನಾವೆಲ್ಲ ವಿಸಿಟ್ ಮಾಡಿಕೊಂಡು ನಾವು ಬರ್ತೇವೆ. ಈಗ ಒಂದು ಹಳ್ಳಿಯಲ್ಲಿ ಒಂದು 5 ಜನ ಕೊಟ್ಟಿರ್ತಾರೆ ಸರ್ ರೈತರಿಗೆ ಬೀಜೋತ್ಪಾದನೆ ಮಾಡಿ ಅಂತೇಳಿ. ಈ ವರ್ಷ ಅವರು ಚೆನ್ನಾಗಿ ಮಾಡಿರ್ತಾರೆ, ಚೆನ್ನಾಗಿ ಒಳ್ಳೆ ಬೆಳೆ ಬಂದಿರುತ್ತೆ, ಒಳ್ಳೆ ಆದಾಯನೂ ಕಂಡಿರ್ತಾರೆ. ಅದನ್ನ ನೋಡಿ ಪಕ್ಕದ ರೈತರು ನಾವು ಮಾಡಬೇಕು ಬೀಜೋತ್ಪಾದನೆ ಅಂತೇಳಿ ಮುಂದೆ ಬಂದಾಗ, ನಿಮ್ಮನ್ನ ಭೇಟಿ ಮಾಡಿದಾಗ ನೀವು ಅವರಿಗೂ ಸಹ ಅವಕಾಶ ಕೊಡುವಂತ ಒಂದು ಸಾಧ್ಯತೆ ಇರುತ್ತಾ? ಸಾಧ್ಯತೆ ಇರುತ್ತೆ. ಅದೇ ನೀವು ಮೊದಲೇ ನಾನು ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ನಮಗೆ ಇಂತಿಷ್ಟು ಬೀಜಗಳನ್ನ ಉತ್ಪತ್ತಿ ಮಾಡಿಕೊಡಿ ಅಂತೇಳಿ ನಮಗೆ ಇಂಡಿಯೇಟ್ ಬಂದಿರುತ್ತೆ. ಪ್ರತಿ ವರ್ಷನೂ ಸಹ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಿರ್ದಿಷ್ಟ ಪ್ರಮಾಣದಲ್ಲಿ ನಮಗೆ 1,000 ಅಂದ್ರೆ 1,000 ಮಾಡಲ್ಲ. ನೆಕ್ಸ್ಟ್ ಇಯರ್ ಮುಂದಿನ ಒಂದು ವರ್ಷದಲ್ಲಿ ನಮಗೆ 5,000 ಬರ್ಬೋದು, 10,000 ಬರ್ಬೋದು. ಸೊ ನಮ್ಮ ಒಂದು ಕ್ವಾಲಿಟಿ ಬೀಜ ರೈತರಿಗೆ ಹೋಗಿದಾಗ, ಈ ಒಂದು ವಿಶ್ವವಿದ್ಯಾಲಯದಿಂದ ಅತ್ಯುತ್ತಮ ಗುಣಮಟ್ಟದ ಬೀಜ ಬರುತ್ತೆ ಅಂತ ರೈತರು ಮನವರಿಕೆ ಆದಾಗ ನಮ್ಮ ಬೀಜದ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಂಗೆಲ್ಲ ನಮಗೆ ಇಂಡೆಂಟ್ ಸಹ ಜಾಸ್ತಿ ಆಗುತ್ತೆ. ಆ ಇಂಡೆಂಟಿನ ಆಧಾರದ ಮೇಲೆ ನಾವು ಆಸಕ್ತ ರೈತರಿಗೆ ಅವಕಾಶಗಳನ್ನು ಕೊಡ್ತೇವೆ. ಈಗ ಒಂದೂರಲ್ಲಿ ಒಂದ್ 5 ಜನಕ್ಕೆ ಈ ವರ್ಷ ಕೊಟ್ಟಿರ್ತೀರಿ, ಮುಂದಿನ ವರ್ಷ ಆ ರೈತರು ಬಿಟ್ಟು ಬೇರೆ ರೈತರಿಗೆ ಕೊಡಕ್ಕೆ ಅವಕಾಶ ಇರುತ್ತಾ? ಇಲ್ಲ, ಈಗ ಅವಕಾಶ ಇದ್ರು ನಾವು ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಆ ರೈತರಿಗೆ ಆಲ್ರೆಡಿ ನಮ್ಮಲ್ಲಿ ಭಾಗವಹಿಸಿದ್ರಿಂದ ಅವ್ರಿಗೆಲ್ಲ ಅನುಭವ ಇರುತ್ತೆ ಮತ್ತು ಅವ್ರಿಗೆಲ್ಲ ತರಬೇತಿ ಕೊಟ್ಟಿರ್ತೀವಿ. ನಮ್ಮ ಒಡನಾಟ ಹೇಗೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಮುಖ್ಯವಾಗಿ ಅವರನ್ನೇ ಆಯ್ಕೆ ಮಾಡ್ಕೊತೀವಿ. ಅವ್ರೇನಾದ್ರೂ ಬೈ ಚಾನ್ಸ್ ನಮ್ಗೆಲ್ಲ ಆಗೋದಿಲ್ಲ, ನಮ್ಗೆ ಯಾಕೋ ಸಮಸ್ಯೆ ಆಗ್ತಿದೆ ಅನ್ನೋ ಒಂದೇನಾದ್ರು ಬಂದಾಗ ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಬೀಜೋತ್ಪಾದನೆಯಲ್ಲಿ ಆ ಬೆರಿಕೆ ತೆಗೆಯುವುದು ಬಹಳ, ಯೂಶಲಿ ನಮ್ಮಲ್ಲಿ ಮಿಕ್ಸರ್ ಇರೋದಿಲ್ಲ. ಯೂಶಲಿ ಏನಂತಂದ್ರೆ ಎಲ್ಲೋ ಒಂದೊಂದು ಬೆರಿಕೆ ಬಂದ್ರೆ ಆ ಬೆರಿಕೆ ತೆಗೆಯುವುದು ಸಹ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ. ಆ ಬೆರಿಕೆ ತೆಗೀತಕ್ಕಂಥದ್ದು ತೆಗೆದ್ಮೇಲೆ ಹಾರ್ವೆಸ್ಟ್ ಮಾಡಬೇಕಾದ್ರೆ ಅಂದರೆ ಒಕ್ಕಲು ಮಾಡಬೇಕಾದ್ರೆ ಇದನ್ನೇ ಸಪ್ರೇಟಾಗಿ ಒಕ್ಕಲು ಮಾಡಬೇಕಾಗಿರುತ್ತೆ, ಸ್ವಲ್ಪ ಅವರಿಗೆ ಲೇಬರ್ ಜಾಸ್ತಿ ಆಗುತ್ತೆ. ಅದನ್ನ ಆಸಕ್ತಿ ಮಾಡಿದ್ರಪ್ಪ ಅಂದ್ರೆ ಅವರಿಗೆ ದರದಲ್ಲಿ ಸಹ ಹೆಚ್ಚು ಸಿಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಅಕ್ಕಪಕ್ಕ ಇರತಕ್ಕಂತ ಹಳ್ಳಿಗಳಲ್ಲಿ ಸಾಕಷ್ಟು ಸಾವಯವ ಕೃಷಿಕರಿದ್ದಾರೆ ಸರ್, ಅಂತ ಕೃಷಿಕರಿಗೆ ಏನಾದರೂ ಈ ಒಂದು ಬೀಜೋತ್ಪಾದನೆ ಮಾಡಕ್ ಅವಕಾಶ ಸಿಕ್ಕಿದೆಯೇ? ನಮ್ಮಲ್ಲಿ ಇನ್ನು ಸಾವಯವದಲ್ಲಿ ಬೀಜೋತ್ಪಾದನೆ ಅನ್ನೋ ಒಂದು ಕಾರ್ಯಕ್ರಮ ಏನು ಬಂದಿಲ್ಲ. ಯಾಕಂದ್ರೆ ಸಾವಯವ ಅದಕ್ಕಿನ್ನೂ ಸರ್ಕಾರದ ಮಟ್ಟದಲ್ಲಾಗಲಿ ನಮ್ಮ ವಿಶ್ವವಿದ್ಯಾಲಯದ ಮಟ್ಟದಲ್ಲಾಗಲಿ ಇನ್ನೂ ಸರ್ಟಿಫೈ ಮಾಡಕ್ ಆಗಿಲ್ಲ. ಸೊ ಕೃಷಿಯಲ್ಲಿ ಸಾವಯವವನ್ನು ಜಾಸ್ತಿ ಬಳಸ್ತಕ್ಕಂಥ ರೈತರಿಗೆ ನಾವು ಅವಕಾಶ ಕೊಡ್ತೇವೆ. ಈಗ ಬೀಜೋತ್ಪಾದನೆ ಅಂದ ತಕ್ಷಣ ನಿಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರದ ಒಂದು ಹಿಡಿತದಲ್ಲಿ ಯಾವ ಯಾವ ಬೀಜಗಳನ್ನ ಬೀಜೋತ್ಪಾದನೆ ಮಾಡಿಸ್ತಾ ಇದ್ರೆ ನಮ್ಮ ಕೃಷಿಕರ ಸಹಭಾಗಿತ್ವದಲ್ಲಿ? ನಾವು ಈ ಭತ್ತದಲ್ಲಿ 4 ತಳಿಗಳಿದ್ದೇವೆ. JGL 1798 ಅಂತ ಬರುತ್ತದೆ, KKP 5 ಅಂತ ಬರುತ್ತೆ, ನಮ್ಮ ಕತ್ತಲಿಗೆ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು. ಅದೇ ರೀತಿ MO4 ಅಂತ ಬರ್ತದೆ, ಇದು ಕೆಂಪು ಭತ್ತ, ಇದು ನಮ್ಮ ಜೋನ್ ನಂಬರ್ 7 ಅಂದರೆ ಉಡುಪಿ ಮತ್ತು ಕುಂದಾಪುರದಲ್ಲಿ ಸಾಕ ಡಿಮ್ಯಾಂಡ್ ಇರ್ತದೆ. ಮತ್ತೆ ಜ್ಯೋತಿ ಭತ್ತ ಅಂತ ಬರ್ತದೆ, ಇದು ಕೆಂಪು ಭತ್ತ. ಆಮೇಲೆ MTU 1001, MTU 1010 ಮತ್ತೆ BPT 5204, ಇವು ನಮ್ಮ ಭತ್ತದಲ್ಲಿ ಬೆಳೀತಕ್ಕಂತ ನಾವು ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ ತಳಿಗಳು. ಅದೇ ರೀತಿ ರಾಗಿಲಿ ಸಹ ನಾವು GPU 28, ಆಮೇಲೆ ML 365, GPU 44, ಇನ್ನೊಂದು ಇವಾಗ ಮತ್ತೆ KMR 240 ಅಂತ ಬಂದಿದೆ ವಿಶ್ವವಿದ್ಯಾಲಯದಿಂದ. ಈ ಒಂದು ತಳಿಗಳನ್ನು ನಾವು ಬೀಜೋತ್ಪಾದನೆ ಮಾಡ್ತಿದ್ದೇವೆ. ಅದೇ ರೀತಿ ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾಗಿ ಆ ತೊಗರಿಯಲ್ಲಿ BRG 2 ಅಂತ ಮಾಡಿದ್ವಿ, BRG 4, ಈಗ BRG 5 ಪ್ರಚಲಿತವಾಗಿ BRG 5 ಅಂತ ಒಂದು ತಳಿಗಳಿದೆ. ಇದರಲ್ಲೂ ಸಹ ನಾವು ಪ್ರಾಮಾಣಿಕವಾದ ಬೀಜವನ್ನು ಮತ್ತು ಮೂಲ ಬೀಜಗಳನ್ನು ರೈತರ ತಾಕಲ್ಲಿ ಬೆಳೆಯುತ್ತೇವೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಅತ್ಯಂತ ಪ್ರಮುಖವಾದ ಒಂದು ತಳಿ ಅಂತಂದರೆ ರಶ್ಮಿ ಅಂತ ಬರ್ತದೆ, ಅದು ಉದ್ದಲ್ಲಿ LBG 625 ಅಂತ, ಇದನ್ನು ಸಹ ನಾವು ಬಳಸ್ತೇವೆ. ಆಮೇಲೆ ಹೆಸರಲ್ಲಿ KKM 3 ಅಂತ ಬರ್ತದೆ, ಇದನ್ನು ಸಹ ನಾವು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಸೋಯಾಬೀನ್ನಲ್ಲಿ JS 335 ಅಂತ ಬರ್ತದೆ, DSP 21 ಅಂತ ಬರ್ತದೆ. ಅದೇ ರೀತಿ ಕೌಪಿ ಅಂತ ಬರ್ತದೆ, ಕೌಪಿ ಅವರೆ. ಆಮೇಲೆ ಹೆಬ್ಬಾಳ ಅವರೆಯಲ್ಲಿ HA 3 HA 4, ಇವೆರಡೂ ಸಹ ಇಷ್ಟು ನಾವು ತಳಿಗಳನ್ನು ನಾವು ಇಲ್ಲಿ ಬೀಜೋತ್ಪಾದನೆ ಮಾಡ್ತಿದ್ದೇವೆ. ಅಂದ್ರೆ ಎಣ್ಣೆಕಾಳು ಬೀಜಗಳನ್ನ ಅಂದ್ರೆ ಬೀಜೋತ್ಪಾದನೆಗೆ ಇಲ್ಲಿ ಅವಕಾಶ ಇಲ್ಲ? ಎಣ್ಣೆಕಾಳು ಅಂತಂದ್ರೆ ನಮ್ಮ ಶೇಂಗಾದ ಮತ್ತು ಸೂರ್ಯಕಾಂತಿ ಮತ್ತೆ ಸೋಯಾಬೀನ್, ಇವು 3 ಎಣ್ಣೆಕಾಳು ಬೆಳೆಗಳು ಬರ್ತವೆ. ಸೋಯಾಬೀನ್ ಪ್ರೊಡಕ್ಷನ್ ಮಾಡ್ತಿದ್ದೇವೆ. ಎಣ್ಣೆಕಾಳಲ್ಲಿ ಪ್ರಮುಖವಾಗಿ ಶೇಂಗಾ, ನಾವು ಹಿರಿಯೂರು ಭಾಗದಲ್ಲಿ, ಹಿರಿಯೂರು ನಮ್ಮ ಬೀಜ ಘಟಕ ಇನ್ನೊಂದು ಸಬ್ ಡಿವಿಷನ್ ಇದೆ, ಹಿರಿಯೂರು ಭಾಗದಲ್ಲಿ ಶೇಂಗಾವನ್ನು ಮಾಡ್ತಿದ್ದೇವೆ. ಈಗ ಬೀಜೋತ್ಪಾದನೆ ಮಾಡಬೇಕಂತಂದ್ರೆ ಮೂಲ ಬೀಜ ಅಂತಂದ್ರೆ ರೈತರ ಬೀಜ ಎಲ್ಲಿಂದ ಕೊಡ್ತೀರಿ? ಅದೇ ನಿಮಗೆ ಮೊದಲೇ ಹೇಳಿದಾಗೆ ನಾವು ಈಗ ಅದರಲ್ಲಿ ತಳಿವರ್ಧಕ ಬೀಜ, ಮೂಲ ಬೀಜ ಮತ್ತು ಪ್ರಾಮಾಣೀಕೃತ ಬೀಜ. ಅಂದ್ರೆ ಈ ಪ್ರಾಮಾಣೀಕೃತ ಬೀಜವನ್ನು ನಾವು ಬೆಳಿಲಿಕ್ಕೆ ನಾವು ಮುಖ್ಯವಾಗಿ ಉಪಯೋಗಿಸ್ತಕ್ಕಂಥ ಬೀಜ ಅಂತಂದ್ರೆ ಮೂಲ ಬೀಜ. ಈ ಮೂಲ ಬೀಜನೂ ಸಹ ನಾವು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯಿಂದ ಮತ್ತು ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳಲ್ಲಿ ಉತ್ಪತ್ತಿ ಮಾಡತಕ್ಕಂಥ ಒಂದು ಬೀಜ ಇದು. ಇದರ ಒಂದು ಚೀಟಿ ಬಿಳಿ ಚೀಟಿ, ಇದರಲ್ಲಿ ವೈಟ್ ಕಲರ್ ಇರುತ್ತೆ ಅದರ ಚೀಟಿ. ಮತ್ತು ಇದನ್ನು ಸಹ ಸಾವಯವ ಬೀಜ ಪ್ರಮಾಣ ಸಂಸ್ಥೆಯಿಂದ ಅದು ಅಂದರೆ ಪ್ರಾಮಾಣಿಕವಾಗಿರುತ್ತದೆ. ಈಗ ಮೂಲ ಬೀಜವನ್ನು ನಾವು ತಳಿವರ್ಧಕ ಬೀಜ ಅಂದರೆ ಬ್ರೀಡರ್ ಸೀಡ್ ಅಂತ ಇರುತ್ತೆ. ಅದರ ಒಂದು ಚೀಟಿಯ ಕಲರು ಅಳಿದಿರುತ್ತೆ. ಅಂದರೆ ಬ್ರೀಡರ್ ಸೀಡಿಂದ ನಾವು ಫೌಂಡೇಶನ್ ಸೀಡು, ಫೌಂಡೇಶನ್ ಸೀಡಿಂದ ಸರ್ಟಿಫೈಡ್ ಸೀಡು, ಸರ್ಟಿಫೈಡ್ ಸೀಡಿಂದ ಟೂತ್ಫುಲ್. ಟಿ ಎಲ್ ನಾವು ಟೂತ್ಫುಲ್ ಅಂದರೆ ನಿಜ ಬೀಜವನ್ನು ಉತ್ಪತ್ತಿ ಮಾಡಬೇಕಪ್ಪ ಅಂತಂದರೆ ನಾವು ಪ್ರಾಮಾಣಿಕೃತ ಬೀಜವನ್ನು ಉಪಯೋಗಿಸ್ತೇವೆ. ಪ್ರಾಮಾಣಿಕೃತ ಬೀಜವನ್ನು ಉತ್ಪತ್ತಿ ಮಾಡಬೇಕಪ್ಪ ಅಂತಂದರೆ ನಾವು ಆ ಒಂದು ತಳಿಯ ಮೂಲ ಬೀಜಗಳನ್ನು ಉಪಯೋಗಿಸ್ತೇವೆ. ಮೂಲ ಬೀಜಗಳನ್ನು ಉತ್ಪತ್ತಿ ಮಾಡಬೇಕಪ್ಪ ಒಂದು ಅದೊಂದು ಆ ಬೆಳೆಯ ತಳಿಯನ್ನು ಅಂತಂದರೆ ಅದರ ತಳಿವರ್ಧಕ ಬೀಜಗಳನ್ನು ನಾವು ಉಪಯೋಗಿಸ್ತೇವೆ. ಈಗ ರೈತರ ಒಂದು ಜಮೀನಿನಲ್ಲಿ ಈಗ ಏನು ನೀವು ಬೀಜೋತ್ಪಾದನೆ ಮಾಡಿಸ್ತೀರಾ ಅಂದ್ರೆ ಆ ಒಂದು ಬೀಜ ಈಗ ಕಟಾವ್ ಮಾಡಿ ಮೇಲೆ ಅವು ಬೀಜ ಇವು ಮುಂದಿನ ಒಂದು ಬಿತ್ತನೆಗೆ ಸೂಕ್ತ ಅಂತೇಳಿ ಯಾವ ಒಂದು ಇದರ ಮೇಲೆ ನಿರ್ಧಾರ ಮಾಡಲಾಗುತ್ತೆ? ಅಂದ್ರೆ ಈಗ ಅದರಲ್ಲಿ ಯಾವುದೇ ತರದ ಬೆರಕೆ ಇಲ್ಲ, ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಅದು ಒಕ್ಕಣೆ ಆಗಿದೆ. ಮತ್ತೆ ಅದರ ಕೆಲವೊಂದೊಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ತೇವಾಂಶ ಇಷ್ಟಿರ್ಬೇಕಂತಿರ್ಬೇಕು. ಭತ್ತ ಅಂದ್ರೆ ಈಗ ನಾವು 10-12% ಇರಬೇಕು ಅಂತ ಇರ್ತದೆ. ಆ ಒಂದು ತೇವಾಂಶದ ರೈತರ ತಾಕುಗಳಿಗೆ ಹೋಗಿ ಆ ತೇವಾಂಶವನ್ನು ಚೆಕ್ ಮಾಡ್ತೇವೆ. ನಮ್ಮ ನಿಗದಿತ ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಅದನ್ನು ನಾವು ಅದನ್ನು ಪ್ಯಾಕ್ ಮಾಡಿಕೊಂಡು ನಮ್ಮ ಬೀಜಗಳಿಗೆ ತರಿ ಅಂತ ಹೇಳ್ತೇವೆ. ಇಲ್ಲ ಅದನ್ನು ಹಸಿ ಇತ್ತು, ತೇವಾಂಶ ಇತ್ತು ಅಂತಂದ್ರೆ ಮತ್ತೆ ಒಂದು ಸ್ವಲ್ಪ ಒಣಸ್ಲಿಕ್ಕೆ ಹೇಳ್ತೇವೆ. ಅವನ ಕೀಟ ಮತ್ತು ರೋಗದಿಂದ ಮುಕ್ತವಾಗಿರಬೇಕು, ಕಸ ಕಡ್ಡಿಗಳಿಂದ ಮುಕ್ತವಾಗಿರಬೇಕು, ಬೇರೆ ಬೆರಕೆ ಅಂದರೆ ಕಳೆ ಸಸಿಗಳಾಗಿರ್ಬೋದು ಅಥವಾ ಇತರೆ ತಳಿಗಳಿಂದ ಮುಕ್ತವಾಗಿರ್ತಕ್ಕಂಥ ಬೀಜವನ್ನು ನಾವು ಸಂಸ್ಕರಣೆಗೆ ತಗೊಂತೀವಿ. ಅಂದ್ರೆ ರೈತರು ಬೆಳೆದಂತ ಬೀಜೋತ್ಪಾದನೆ ಏನ್ ಮಾಡಿರ್ತಾರೋ ಆ ಬೀಜಗಳನ್ನ ತಂದಾಗ ಇಲ್ಲಿ ಪರೀಕ್ಷೆ ಮಾಡಿ ಬಿತ್ತನೆಗೆ ಬೇರೆ ರೈತರಿಗೆ ಕೊಡಕ್ ಸೂಕ್ತ ಅಲ್ಲ ಹೌದನ್ನ ಯಾವ ರೀತಿ ಪರೀಕ್ಷೆ? ನಾವೊಬ್ಬರೇ ಅಲ್ಲ, ನಮ್ಮ ಜೊತೆಗೆ ನಾವು ಮೊದಲೇ ಹೇಳಿದಾಗ ನಾವು ಇದು ಕರ್ನಾಟಕ ರಾಜ್ಯ ಬೀಜ ಸಾವಯವ ಪ್ರಮಾಣ ಸಂಸ್ಥೆ ಅಂತ ಒಂದಿದೆ, KSSOC ಅಂತ. ಇವರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದು. ಅವರು ವಿವಿಧ ಹಂತಗಳಲ್ಲಿ ನಮ್ಮ ಜೊತೆಗೆ ಅವರು ವೀಕ್ಷಣೆ ಮಾಡ್ತಿರ್ತಾರೆ. ಇನ್ನು ಮುಖ್ಯ ಎಲ್ಲ ಪರೀಕ್ಷೆಗಳನ್ನು ನಾವು KSSOC ಮೂಲಕನೇ ಮಾಡ್ತೇವೆ, ಅಂದರೆ ಈ ಬೀಜ ಪ್ರಮಾಣ ಸಂಸ್ಥೆ ಮೂಲಕನೇ ಮಾಡ್ತೇವೆ. ಈಗ ನಾವು ರೈತರು ಕಟಾವು ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅದು OPV ಅಂತ ಬರ್ತದೆ. ಅದು ಅವರು ಜಸ್ಟ್ ಪರೀಕ್ಷೆ ಮಾಡಿ ಇದು OPV ಅಂದರೆ ಅದರ್ ದ್ಯಾನ್ ದ ವೆರೈಟೀಸ್ ಅಂತ, ಈ ಒಂದು ಹಳೆಯ ತಳಿಗಳಲ್ಲದೇ ಬೇರೆ ತಳಿಗಳು ಇದೆಯಾ ಅಂತ ಅವ್ರಿಗೆ ಬರೇ ಕಣ್ಣಿನಿಂದನೇ ಕಂಡ್ರೆ ಇದು ಅಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ, ಅಲ್ಲೇ ತಿರಸ್ಕರಿಸ್ತಾರೆ. ಅದು ನಮ್ಮಲ್ಲಿ ಅಲ್ಲಿ ಸೀಲ್ ಆಗಿ ನಮ್ಮ ವಿಶ್ವವಿದ್ಯಾಲಯದ ಬೀಜ ಘಟಕಕ್ಕೆ ಬಂದಾಗ ಬೀಜ ಘಟಕದಿಂದ ಅದನ್ನ ಎಷ್ಟು ನಾವು ಸಂಸ್ಕರಣೆ ಮಾಡ್ತೇವೆ. ಸಂಸ್ಕರಣೆ ಮಾಡಿದಾಗ ಅದರಲ್ಲಿ ರಿಜೆಕ್ಷನ್ನು, ಕಲ್ಲು, ಕಡ್ಡಿ, ಕಸ, ಮಣ್ಣು, ಕಳೆಗಳು, ಎಲ್ಲ ಬೇರೆ ಬೇರೆ ತಳಿಗಳನ್ನೆಲ್ಲ ಬೇರ್ಪಡಿಸಿ ಒಂದು ನಿಜ ಬೀಜ ಅಂತ ಬಲ್ಕ್ ಸೀಡ್ನ ಹೋಗಿ ಪ್ರೊಸೆಸ್ ಸೀಡ್ ಆಗುತ್ತೆ. ಸಂಸ್ಕರಿತ ಬೀಜವನ್ನು ನಾವು ಸಪರೇಟಾಗಿ ಬ್ಯಾಗ್ ಮಾಡಿಟ್ಟಿರ್ತೇವೆ. ಈ ಸಂಸ್ಕರಣೆ ಆದಾಗೂ ಸಹ ನಾವು ಅವ್ರನ್ನ ಅವರ ನೇತೃತ್ವದಲ್ಲಿ ಮತ್ತು ರೈತರ ನೇತೃತ್ವದಲ್ಲಿ ಸಂಸ್ಕರಣೆ ಮಾಡ್ತೀವಿ ಬೀಜ ಘಟಕದಲ್ಲಿ. ಇದಾದ ನಂತರ ನಮಗೆ ಬೀಜ ಮೊಳಕೆ ಪ್ರಮಾಣದ ಒಂದು ಸ್ಯಾಂಪಲನ್ನು ತೆಗೆದುಕೊಳ್ಳಕ್ಕೆ ಯಾರು ಬರ್ತಾರೆ, ಇವರೇ ಬೀಜ ಪ್ರಮಾಣ ಸಂಸ್ಥೆಯವರೇ ಬರ್ತಾರೆ. ಅವರು ಒಂದು ಲಾಟ್ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು 100 ಕ್ವಿಂಟಲ್ ಇತ್ತಂತಂದರೆ ಸುಮಾರು ಆ ಲಾಟಿನಲ್ಲಿ ಆ ಒಂದು ಗುಡ್ಡೆಯಲ್ಲಿ ಎಲ್ಲ ಒಂದು ರ್ಯಾಂಡಮ್ ಆಗಿ ಸುಮಾರು ಒಂದು 10-20 ಚೀಲಗಳಲ್ಲಿ ಬೀಜಗಳನ್ನು ತೆಗೆದು 1 kg ತೂಕ ಆದಮೇಲೆ ಅದನ್ನು ಆ ಸ್ಯಾಂಪಲನ್ನು ಅವರು ಹೆಬ್ಬಾಳಲ್ಲಿರ್ತಕ್ಕಂಥ ಬೀಜ ಪ್ರಮಾಣ ಸಂಸ್ಥೆಯ ಒಂದು ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಅಲ್ಲಿ ಅದನ್ನು ಪ್ರಯೋಗಾಲಯದಲ್ಲಿ ಶುದ್ಧತೆ ಪರೀಕ್ಷೆ, ಬೌದ್ಧಿಕ ಶುದ್ಧತೆ, ಜೆನೆಟಿಕ್ ಶುದ್ಧತೆ ಅಂದರೆ ಜೆನೆಟಿಕ್ ಪ್ಯೂರಿಟಿ ಆ್ಯಂಡ್ ಫಿಸಿಕಲ್ ಪ್ಯೂರಿಟಿ ಮತ್ತು ತೇವಾಂಶ, ಈ 3 ಪರೀಕ್ಷೆಗಳು ಅದು ಆ ಒಂದು ಲಾಟ್ ಪರ್ಟಿಕ್ಯುಲರ್ ಒಂದು ಲಾಟ್ ಇರುತ್ತಲ್ಲ ರೈತರದ್ದು ಅದು ಒಳಗಾಗುತ್ತೆ. ಭೌತಿಕ ಶುದ್ಧತೆ ಅಂತಂದರೆ ಕಲ್ಲು, ಕಡ್ಡಿ, ಕಸ ಇವು. ಜೆನೆಟಿಕ್ ಪ್ಯೂರಿಟಿ ಅಂತಂದರೆ ಈ ಒಂದು ತಳಿಯ ಅಲ್ಲದೆ ಬೇರೆ ತಳಿಗಳು ಅಥವಾ ಮಿಕ್ಸ್ ಆಗಿದೆವಲ್ಲ ಅಂತ, ಇವೆರಡು 2% ಜಾಸ್ತಿ ಇರುವಾಗಿಲ್ಲ. ನಂತರ ಅದನ್ನು ಮೊಳಕೆ ಪ್ರಮಾಣಕ್ಕೆ ಒಳಪಡಿಸ್ತಾರೆ. ಇದು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ತೀರ ಒಂದು ಪರ್ಸೆಂಟೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ 100 ಕಾಳು ಹಾಕಿದರೆ 80 ಕಾಳು ಹುಟ್ಟಬೇಕು ಅಂದರೆ ಮೊಳಕೆ ಹೊಡಿಬೇಕು. ಅದು ಸೋಯಾಬೀನ್ ಆದರೆ 70%, ಭತ್ತ ಮತ್ತು ರಾಗಿಗಾದರೆ 80% ಈ ಥರ ಇದೆ. ಆ ಒಂದು ಮೊಳಕೆ ಪ್ರಮಾಣ ಪಾಸ್ ಆದರೆ ಮಾತ್ರ ಅದು ಆ ಒಂದು ಪರ್ಟಿಕ್ಯುಲರ್ ಲಾಟು ಬೀಜ ಮುಂದಿನ ಅಂದರೆ ಪ್ರಾಮಾಣಿಕವಾದ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಅದು ಅಂದರೆ ಹೋಗ್ಲಿಕ್ಕೆ ಪಡ್ತದೆ. ಈಗ ರೈತರ ಸಹಭಾಗಿತ್ವದಲ್ಲಿ ನೀವು ಏನು ಬೀಜೋತ್ಪಾದನೆ ಮಾಡಿರ್ತೀರಿ, ಈಗ ಭತ್ತ ಆಗಿರ್ಬೋದು, ಯಾವುದೇ ಒಂದು ದ್ವಿದಳ ಧಾನ್ಯದ ಒಂದು ಬೆಳೆಗಳಾಗಿರ್ಬೋದು, ಅಂದರೆ ಅಲ್ಲಿ ಈಗ ನೀವು ಇಷ್ಟು ಅಂತೇಳಿ ಮೊಳಕೆ ಪ್ರಮಾಣ ಅಂತ ಇರುತ್ತೆ, ಒಂದು ಮಿತಿ ಇರುತ್ತೆ. ಅಷ್ಟು ಬರಲಿಲ್ಲ ಅಂತಂದರೆ ಆ ಒಂದು ಬರಲಿಲ್ಲ ಅನ್ನೋಕ್ಕೆ ಮೊಳಕೆ ಏನು ಕಾರಣ ಆಗುತ್ತೆ, ಅವಾಗ ಮುಂದಿನ ಒಂದು ಕ್ರಮ ಏನು ಸರ್? ಮೊಳಕೆ ಪ್ರಮಾಣ ಬರಲಿಕ್ಕೆ ಕಾರಣಗಳಂತಂದ್ರೆ ತೇವಾಂಶ ಜಾಸ್ತಿ ಆಗಿ ಅಥವಾ ಅವರು ಸ್ಟೋರೇಜ್ ಅಲ್ಲಿ ಸಮಸ್ಯೆ ಆಗಿರ್ಬೋದು. ನಮ್ಮಲ್ಲಿ ಮುಖ್ಯವಾಗಿ ಬರೋದೇ ತೇವಾಂಶ. ನಾವು ಆ ತೇವಾಂಶನ ಮೊದಲನೇ ಚೆಕ್ ಮಾಡೋದ್ರಿಂದ ನಮ್ಗೆ ಯಾವುದೇ ತರದ ಸಮಸ್ಯೆ ಆಗೋದಿಲ್ಲ. ಆಮೇಲೆ ಬೀಜ ಸಂಸ್ಕರಣೆ ಮಾಡಬೇಕಾದ್ರೂ ಸ್ವಲ್ಪ ಕೆಲವೊಂದ್ಸರಿ ಡ್ಯಾಮೇಜಸ್ ಆಗುತ್ತೆ. ಆದ್ರಿಂದ ಈಗ ಎಕ್ಸಿಬಿಚಿಲಿ ಸೋಯಾಬೀನ್ ಅಂತ ಬರುತ್ತೆ, ಅದು ಸಂಸ್ಕರಣೆಯ ಹಂತದಲ್ಲಿ ಸಹ ಒಂದು ಸಖತ್ ಅತ್ಯಂತ ಸೂಕ್ಷ್ಮವಾದ ಒಂದು ಬೀಜ. ಅದು ಸಂಸ್ಕರಣೆನೂ ಸಹ ನೀಟಾಗಿ ನಾವು ಮಾಡದೇ ಇದ್ದಾಗ ಅಥವಾ ಸಂಸ್ಕರಣೆ ಘಟಕದಲ್ಲಿ ಏನಾದರೂ ಡ್ಯಾಮೇಜ್ ಆದಾಗ, ತೇವಾಂಶ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇದ್ದಾಗ ಸಹ ಅಲ್ಲಿ ಬೀಜ ಸಾಯುವ ಸಂಭವ ಇರ್ತದೆ. ಅಂತ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಲಾಟಿಗೆ ನಮಗೆ ಬೀಜ ನಿಗದಿತ ಪ್ರಮಾಣದ ಒಂದು ಮೊಳಕೆ ಪ್ರಮಾಣ ಬರದೇ ಇದ್ದಾಗ ಆ ಸೀಡ್ ಲಾಟನ್ನು ರಿಜೆಕ್ಟ್ ಮಾಡ್ತೀವಿ. ರೈತರಿಗೆ ಯಾವುದೇ ಥರದ ಪೇಮೆಂಟ್ ಕೊಡಲ್ಲ, ಅವರು ರೈತ ಬೀಜ ತೆಗೆದುಕೊಂಡು ಹೊರಗಡೆ ಮಾರ್ಕೆಟಲ್ಲಿ ಅವರು ಮಾರಾಟ ಮಾಡ್ಕೋಬಹುದು. ಈಗ ಒಪ್ಪಂದ ಕೃಷಿಯಲ್ಲಿ ರೈತರ ಸಹಭಾಗಿತ್ವದಲ್ಲಿ ಬೀಜ ಉತ್ಪಾದನೆ ಮಾಡಿದಾಗ ಆ ಥರ ರಿಜೆಕ್ಟ್ ಆದಾಗ ರೈತರಿಗೆ ಲಾಸ್ ಆಗಲ್ವ ಸರ್? ಯೂಶಲಿ ಲಾಸ್ ಆಗುತ್ತೆ ಇಲ್ಲ ಅಂತಲ್ಲ, ಇದು ಬಹಳ ವಿರಳ. ಯಾಕಂದ್ರೆ ನಾವು ಆಯ್ಕೆ ಮಾಡ್ಕೊಂಡಿರೋದೇ ಅತ್ತಂತ ಎಲ್ಲೋ ಒಂದು ನೂರಕ್ಕೆ ಒಂದಿಂದ ಎರಡು ಕೇಸಸ್ ಸಂಭವ ಆಗ್ತದೆ. ಅದು ನಾವು ಇದಕ್ಕಿಂತ ಮುಂಚೆನೇ ರೈತರ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ಒಂದು 20 ರೂಪಾಯಿ ಒಂದು ಸ್ಟಾಂಪ್ ಪೇಪರಲ್ಲಿ ನಮ್ಮ ಎಲ್ಲ ಕಂಡೀಷನ್ಸ್, ನೀವೆಲ್ಲ ಸರಿ ಇದ್ರೆ ಮಾತ್ರ ಬೀಜ ತೆಗೆದುಕೊಳ್ತೇವೆ ಅಥವಾ ಮೊಳಕೆ ಪ್ರಮಾಣ ಏನಾದ್ರು ಬರದೇ ಇದ್ರೆ ನಾವು ಅದನ್ನು ಬೀಜ ನಿಮ್ಗೆ ವಾಪಸ್ ಕೊಟ್ಟಿರ್ತೇವೆ. ಈ ಒಪ್ಪಂದ ಆಗಿರುತ್ತೆ ಒಂದು ಇಬ್ಬರಲ್ಲಿ, ಆ ಒಪ್ಪಂದದ ಪ್ರಕಾರ ನಡೀತಕ್ಕಂಥ ರೈತರಿದ್ದ ಮೇಲೆ ಇದು ಏನು ಸಮಸ್ಯೆ ಆಗೋಲ್ಲ. ಈಗ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳ ಒಂದು ಬಳಕೆ ಜಾಸ್ತಿ ಮಾಡ್ರಿ, ಇವತ್ತಿನ ಒಂದು ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಒಳ್ಳೇದು ಅಂತೇಳಿ ನಾವೆಲ್ಲ ಕೇಳ್ತಾ ಇದ್ವಿ. ಅಂದ್ರೆ ಈ ಒಂದು ನಿಮ್ಮ ಕೃಷಿ ಸಂಶೋಧನಾ ಕೇಂದ್ರದ ವತಿಯಿಂದ ರೈತರ ಒಂದು ಸಹಭಾಗಿತ್ವದಲ್ಲಿ ಈ ಸಿರಿಧಾನ್ಯಗಳ ಒಂದು ಬಿತ್ತನೆ ಬೀಜಗಳನ್ನ ಯಾಕೆ ಬೀಜೋತ್ಪಾದನೆ ಮಾಡಬಾರ್ದು ಸರ್? ಈ ನಿಟ್ಟಿನಲ್ಲಿ ಯಾಕೆ ಚಿಂತನೆ ಮಾಡಿಲ್ಲ ನಿಮ್ಮ ಒಂದು ಸಂಶೋಧನಾ ಕೇಂದ್ರ? ಅಲ್ಲ, ನಾವು ಚಿಂತನೆ ಮಾಡಿದ್ದೇವೆ. ಅದು ಈಗ ಸಿರಿಧಾನ್ಯ ಅಂತಂದ್ರೆ ರಾಗಿ ಸಹ ಒಂದು ಸಿರಿಧಾನ್ಯದಲ್ಲಿ ಬರುತ್ತೆ. ನಾವು ಈ ರಾಗಿನಲ್ಲಿ ಆಲ್ರೆಡಿ ಎರಡು ತಳಿಗಳನ್ನು ಬೆಳೆದಿದ್ದೇವೆ, ಇನ್ನೊಂದು ಹೊಸ ತಳಿ ಬಂದಿದೆ, ಅದು ಬಿಳಿ ರಾಗಿ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಕಳೆದ ವರ್ಷ ತಾನೇ ಬಿಡುಗಡೆ ಆಗಿರ್ತಕ್ಕಂತ ಅತ್ಯುತ್ತಮ ತಳಿ. ಈಗ ಯೂಶಲಿ ರೈತರ ನೋಟದಲ್ಲಿ ರಾಗಿ ಅಂತಂದ್ರೆ ಅದು ಕೆಂಪು ಅಥವಾ ಕಪ್ಪು ಅಂತ ಅನ್ಕೊಂಡು ಒಂದು ಮನೋಭಾವ ಇರ್ತದೆ ಅಥವಾ ಕಂದು ಬಣ್ಣ ಇರ್ತದೆ ಅಂತೇಳಿ. ಈಗ ಹೊಸ ರಾಗಿ ಬಂದಿದೆ, ಹೊಸ ತಳಿ ಬಂದಿದೆ, KMR 240 ಅಂತೇಳಿ. ಆ ತಳಿ ಬಿಳಿ ತಳಿ. ಇದಲ್ಲದೇ ನಾವು ಕಳೆದ ಬಾರಿ ಇಲ್ಲಿ ನಮಗೆ ಸಂತೆಬೆನ್ನೂರು ಅದು ಹೋಬಳಿ ಚನ್ನಗಿರಿ ತಾಲೂಕಿನ ಭೀಮನೆರೆ ಅಂತ ಒಂದು ಹಳ್ಳಿ ಇದೆ. ಈ ಹಳ್ಳಿಗೆ ನಾವು ಆಲ್ಮೋಸ್ಟ್ ಎಲ್ಲ ಹಳ್ಳಿನ ನಾವು ಸಿರಿಧಾನ್ಯ ವಿಲೇಜ್ ಅಂತ ಕರೆದ್ರೆ ತಪ್ಪಾಗಲ್ಲ. ಯಾಕಂದರೆ ಅಲ್ಲಿ ನವಣೆ, ಹಾರಕ, ಊದಲು, ಮತ್ತು ಈ ರಾಗಿ, ಸಜ್ಜೆ, ಬರಗು, ಈ ಸಿರಿಧಾನ್ಯಗಳಲ್ಲಿ ಯಾವ ಸಿರಿಧಾನ್ಯಗಳಿದ್ದಾವೆ ಎಲ್ಲ ಸಿರಿಧಾನ್ಯಗಳನ್ನು ನಾವು ಅಲ್ಲಿ ಬೀಜಗಳನ್ನು ಕೊಟ್ಟಿದ್ದೇವೆ. ಬಟ್ ಪ್ರಾಮಾಣಿಕ ಸಂಸ್ಥೆ ಒಂದು ಪ್ರಾಮಾಣಿಕತೆ ಬೀಜವನ್ನು ಬಿತ್ತನೆ ಮಾಡಲಿಕ್ಕೆ ನಮಗೆ ಮುಖ್ಯವಾಗಬೇಕಾಗಿರೋದು ಮೂಲ ಬೀಜ. ಈ ಕೆಲವೊಂದೊಂದು ಹಾರಕ ಹೂದಲು ಅಂತ ಏನು ಹೇಳಿದ್ನಲ್ಲ, ಇದರಲ್ಲಿ ತಳಿಗಳ ಕೊರತೆ ಇದೆ. ಅಂದರೆ ನಿಂತ ತಳಿಗಳಾದ ಅದರ ಮೂಲ ಬೀಜದ ಕೊರತೆ ಅಥವಾ ಅದರ ತಳಿಗಳತಕ್ಕ ಬೀಜದ ಕೊರತೆ ಇರೋದ್ರಿಂದ ನಾವು ನೇರವಾಗಿ ಇದನ್ನು ಪ್ರಾಮಾಣೀಕೃತ ಬೀಜ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನವಣೆಯಲ್ಲಿ ಸಹ ನಾವು ಆಲ್ರೆಡಿ ಲಾಸ್ಟ್ ಟೈಮು ನಾವು ಧಾರವಾಡದಿಂದ ಒಂದು ತಳಿ ತಂದು ನವಣೆಯಲ್ಲಿ ಸಹ ನಾವು ಬೀಜೋತ್ಪಾದನೆ ಮಾಡಿದ್ದೇವೆ. ಬೀಜೋತ್ಪಾದನೆ ಮಾಡಿದ್ವಿ, ಏನು ಗೊತ್ತಿ, ಈ ಸಿರಿಧಾನ್ಯಗಳಲ್ಲಿ ಏನಾಗುತ್ತದೆ ಅಂತಂದರೆ ಎಸ್ಪೆಷಲಿ ನವಣೆ ಇದೆಲ್ಲ ಇವೆಲ್ಲ ಹೈ ವ್ಯಾಲ್ಯೂ ಕ್ರಾಪ್ಸ್. ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಧುಮೇಹ ಬಂದ್ಮೇಲಿಂದ ಅತ್ಯಂತ ಹೆಚ್ಚು ಡಿಪೆಂಡೆನ್ಸ್ ಆಗಿದೆ. ಈ ಒಂದು ಸಿರಿಧಾನ್ಯಗಳಲ್ಲಿ ಬೀಜೋತ್ಪಾದನೆ ಮಾಡೋದ್ರಿಂದ ಬರ್ತಕ್ಕಂಥ ಲಾಭಕ್ಕಿಂತ ಅದನ್ನು ಪ್ರೊಸೆಸ್ ಮಾಡಿ ಅವರೇ ಸ್ವತಃ ಅದನ್ನು ಮಿಲ್ ಮಾಡಿ ಸಂಸ್ಕರಣೆ ಮಾಡಿ ಅಥವಾ ಪ್ರೊಸೆಸ್ ಮಾಡಿ ಮಾರಾಟ ಮಾಡಿದ್ರಿಂದ ಲಾಭ ಜಾಸ್ತಿ ಆಗಿರೋದ್ರಿಂದ ಕಳೆದ ವರ್ಷ ಭೀಮನೆರಿಂದ ನಾವು ಸುಮಾರು ಒಂದು 60 ಎಕರೆಗೆ ಕೊಟ್ಟಿದ್ವಿ. 60 ಎಕರೆಯಲ್ಲಿ ಯಾವ ರೈತರು ಸಹ ನಮಗೆ ಬೀಜವನ್ನು ವಾಪಸ್ ಕೊಡಲಿಲ್ಲ. ಕಾರಣ ಅದು ಅತ್ಯಂತ ಅಧಿಕ ಇಳುವರಿ ಬರ್ತಕ್ಕಂಥ ತಳಿ ಮತ್ತು ಮೋಸ್ಟ್ ಡಿಮಾಂಡೆಡ್. ಅವ್ರು ಒಂದು ಮಾರ್ಕೆಟಲ್ಲಿ ನಮಗೀಗ ಅದು ಆ ಒಂದು ಬೀಜಕ್ಕೆ ಕಳೆದ 4-5 ಸಾವಿರ ಇತ್ತಪ್ಪ ಅಂದರೆ ಅವರು ಅದನ್ನು ಪ್ರೊಸೆಸ್ ಮಾಡಿ ಅಕ್ಕಿ ಮಾಡಿ ಮಾಡೋದ್ರಿಂದ 1 ಕೆಜಿಗೆ 150-160 ರೂಪಾಯಿ ಲಾಭ ಬಂದಿದೆ. ಹಾಗಾಗಿ ರಾಗಿ ಮತ್ತು ನವಣೆಯಲ್ಲಿ ನಾವು ಈಗ ಸದ್ಯದಲ್ಲಿ ಬೀಜೋತ್ಪಾದನೆ ಮಾಡ್ತಿದ್ದೇವೆ. ಮಿಕ್ಕಿದ ಯಾವ ಸಿರಿಧಾನ್ಯಗಳಲ್ಲಿ ಯಾಕೆ ಮಾಡ್ತಿಲ್ಲ ಅಂತಂದರೆ ನಿಮಗೆ ಮೊದಲೇ ಹೇಳಿದಾಗೆ ಮೂಲ ಬೀಜ ಮತ್ತು ತಳಿವರ್ಧಕ ಬೀಜದ ಕೊರತೆ ಇರೋದ್ರಿಂದ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಾವು ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ದೇಶೀಯ ತಳಿಗಳಿಗೆ ಏನಾದರೂ ಒಂದು ಅವಕಾಶ ಇದೆಯಾ ಇಲ್ಲಿ ಬೀಜೋತ್ಪಾದನೆಗೆ? ಸರ್, ತಳಿಗಳು ಅಂತಂದರೆ ನಾವು ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು. ದೇಶೀಯ ತಳಿಗಳು ಅಂತಂದರೆ ನಾವು ಅದಕ್ಕೆ ಪ್ರಾಮಾಣೀಕೃತ ಬೀಜ ಅಂತ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದಕ್ಕೆ ನಿರ್ದಿಷ್ಟವಾದ ಟ್ರ್ಯಾಕ್ ರೆಕಾರ್ಡ್ ಇರೋದಿಲ್ಲ. ಅದು ಯಾವ ತಳಿ, ಅದರ ಕ್ಯಾರೆಕ್ಟರ್ಸ್ ಏನು, ಅದು ಬೀಜ ಪ್ರಮಾಣ ವಿಶ್ವವಿದ್ಯಾಲಯದಿಂದ ಅದು ಆಥರೈಸ್ ಆಗಿರಬೇಕು, ವಿಶ್ವವಿದ್ಯಾಲಯದಿಂದ ತಳಿ ಬಿಡುಗಡೆ ಆಗಿರಬೇಕು. ಸರ್ಕಾರದ ಸಂಸ್ಥೆಗಳಿಗೆ ಸ್ಟೇಟ್ ವೆರೈಟಿ ರಿಲೀಸ್ ಕಮಿಟಿ ಅಂತ ಇರುತ್ತೆ, ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿ ಅಂತ ಇರುತ್ತೆ. ಆ ಒಂದು ಕಮಿಟಿಯಲ್ಲಿ ಅದು ಅನುಮೋದನೆ ಆಗಿರಬೇಕು. ಅಂಥ ಅನುಮೋದನೆ ಆಗಿರ್ತಕ್ಕಂಥ ಬೆಳೆಗಳ ತಳಿಗಳನ್ನು ಮಾತ್ರ ನಾವು ಇಲ್ಲಿ ಬೀಜೋತ್ಪಾದನ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಈ ದೇಶಿ ತಳಿಗಳನ್ನು ಇತ್ತೀಚೆಗೆ ದಿನಗಳಲ್ಲಿ ಅದರ ಅತ್ಯಂತ ನ್ಯೂಟ್ರಿಟಿವ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅದರ ಪೋಷಕಾಂಶಗಳು ಮತ್ತು ಆರೋಗ್ಯಕರಕ್ಕೆ ಒಳ್ಳೆಯದಾಗಿರ್ತಾರೆ. ಈಗ PPVFR ಅಂತ ಬಂದಿದೆ, ಅಂದರೆ ಪ್ಲಾಂಟ್ ಪ್ರೊಡಕ್ಷನ್ ವೆರೈಟಿ ರೈಟ್ಸ್ ಅಂತೇಳಿ. ಇದರಲ್ಲಿ ರೈತರು ಸಹ ಖುದ್ದಾಗಿ ಸಹ ಅವರ ಒಂದು ವೆರೈಟೀಸನ್ನು ಅದರ ರಿಜಿಸ್ಟರ್ ಮಾಡಬೇಕು. ಆ ಥರ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ವೆರೈಟಿಗಳು ಆಗಿದ್ದಾಗ ಪಕ್ಷದಲ್ಲಿ ಅದು ಸಾವಯವ ಪ್ರಮಾಣ ಸಂಸ್ಥೆಯೊಂದಿಗೆ ನಾವು ಮತ್ತೆ ಅದರಲ್ಲೂ ಸಹ ಬೀಜೋತ್ಪಾದನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಯಾಕಂದರೆ ಸಾಕಷ್ಟು ಒಂದು ದಾವಣಗೆರೆ ತಾಲೂಕಿನಲ್ಲಿ ನಾವು ನೋಡಿದ್ದೀವಿ, ಅಂದರೆ ದೇಶೀಯ ತಳಿಯ ಭತ್ತನ ಕೆಲವು ರೈತರು ಬೆಳೀತಾ ಇದ್ದಾರೆ ಸಾವಯವದಲ್ಲಿ. ಅಂದರೆ ಈ ಒಂದು ತಳಿಗೂ ಈ ಒಂದು ದೇಶೀಯ ತಳಿಗೂ ಸಾಕಷ್ಟು ನಾವು ಬದಲಾವಣೆ ಕಂಡಿದ್ವಿ ಅಲ್ಲಿ ಬೆಳೆ ನೋಡಿದಾಗ. ಹೌದು, ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಹೇಳಿದ್ನಲ್ಲ, ನಮಗೆ ವಿಶ್ವವಿದ್ಯಾಲಯದಿಂದ ಎಂಡೋರ್ಸ್ಮೆಂಟ್ ಆಗಿರಬೇಕು, ಅದು ಸರ್ಕಾರೇತರ ಸಂಸ್ಥೆಗಳಿಂದ ಆ ಒಂದು ತಳಿ ಬಿಡುಗಡೆ ಆಗಿರಬೇಕು. ಅಂತ ತಳಿಗಳನ್ನು ಮಾತ್ರ ನಾವು ಬೀಜೋತ್ಪಾದನೆ ಮಾಡ್ತೇವೆ. ಈ ಪ್ರಾಮಾಣಿಕೃತ ಬೀಜ, ಮೂಲ ಬೀಜ ಮತ್ತು ತಳಿವರ್ತಿಕ ಬೀಜಗಳನ್ನು ಅಂತ ತಳಿಗಳಾಗಿ ಮಾತ್ರ ಇರುತ್ತೆ ಹೊರತು ಬೇರೆ ಇದಕ್ಕೆ ನಿಜ ಬೀಜ ಅಂತ ಮಾಡ್ತಾರೆ. ನಿಜ ಬೀಜ ಅಂತಂದ್ರೆ ಅದಕ್ಕೆ ಯಾವುದೇ ತರ ಸರ್ಟಿಫಿಕೇಶನ್ ಅವಶ್ಯಕತೆ ಇರೋದಿಲ್ಲ. ವಿಶ್ವವಿದ್ಯಾಲಯದ ಮಟ್ಟದಲ್ಲೇ ಸಹ ಅದನ್ನು ಮಾಡಿ ಅದನ್ನ ಪ್ಯೂರಿಫೈ ಮಾಡಿ ಕೊಡ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕೃತ ಮತ್ತು ಮೂಲ ಬೀಜ ಮಾಡೋದ್ರಿಂದ ಒಳ್ಳೆಯದು. ನಾನು ಹೇಳಿದಾಗ ಅದು ವೆರೈಟಿ ವಿಶ್ವವಿದ್ಯಾಲಯದಲ್ಲಿ ಎಂಡಾರ್ಸ್ಮೆಂಟ್ ಆಗಿರ್ಬೇಕು, ದೆನ್ ಓನ್ಲಿ ನಾವು ಅದನ್ನ ಒಂದು ಬೀಜೋತ್ಪಾದನ ಕಾರ್ಯಕ್ರಮದಲ್ಲಿ ತಗೋಬಹುದು. ಇನ್ನೊಂದು ಹೇಳ್ತಿದ್ದೀನಿ, ಈಗ ರೈತರ ಸಹಭಾಗಿತ್ವದಲ್ಲಿ ನಾವು ಈ ಬೀಜೋತ್ಪಾದನೆ ಮಾಡಿದ್ರೆ ರೈತರಿಗೆ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಮಾಡ್ಕೋಬಹುದು, ವಿಜ್ಞಾನಿಗಳೊಂದಿಗೆ ನೇರ ಸಂಪರ್ಕ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತರಿಗೆ ಬೆಲೆ ನಿಗದಿತ ಮಟ್ಟದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸರ್ಕಾರದಿಂದನೇ ಅದು ನಿಗದಿ ಆಗಿರ್ತದೆ, ಅದು ನಿಮ್ಮ ನಾರ್ಮಲ್ ಮಾರ್ಕೆಟ್ ದರಕ್ಕಿಂತ ಶೇಕಡ 20-25% ಹೆಚ್ಚಿರೋದ್ರಿಂದ ಆಮೇಲೆ ಅವರಿಗೆ ಈ ಬೆಳೆಯ ದರಗಳು ಏನಾಗುತ್ತೋ ಏನು ಅನ್ನೋ ಒಂದು ಆತಂಕ ಇರೋದಿಲ್ಲ. ಆಮೇಲೆ ಈ ಒಂದು ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹಣ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಅವರ ಖಾತೆಗೆ ಜಮಾ ಆಗೋದ್ರಿಂದ ಅವರಿಗೆ ಈ ಮಧ್ಯವರ್ತಿಗಳಿಂದ ಆಗ್ತಕ್ಕಂಥ ಒಂದು ನಷ್ಟವನ್ನು ಸಹ ನಾವು ನಿಲ್ಲಿಸಬಹುದು. ಮತ್ತು ನೇರವಾಗಿ ಅವರ ಅಕೌಂಟಿಗೆ ಜಮಾ ಆಗೋದ್ರಿಂದ ರೈತರಿಗೂ ಸಂತಸ ಒಂದು ವಿಷಯ. ಆಮೇಲೆ ಏನಂತಂದ್ರೆ ಕೇವಲ ಏನಿದ್ರಲ್ಲಿ ಡ್ರಾಬ್ಯಾಕ್, ಒಂದು ಡ್ರಾಬ್ಯಾಕ್ ಅಂದ ಸೆನ್ಸ್ ಒಂದು ರೈತ ಹಣಕ್ಕೋಸ್ಕರ ಕಾಯ್ಬೇಕಾಗುತ್ತೆ. ಅಂದರೆ ಅವನು ಒಕ್ಕಣೆ ಮಾಡಿದ ನಂತರ ಅವನಿಗೆ ಪೂರ್ತಿ ಪೇಮೆಂಟ್, ಅವನಿಗೆ ಪೂರ್ತಿ ಎಲ್ಲ ನಗದು ಪ್ರಮಾಣದಲ್ಲಿ ಸಿಗೋಗ್ಲಿಕ್ಕೆ ಸುಮಾರು 1-1.5 ತಿಂಗಳು ಟೈಮ್ ಆಗುತ್ತೆ. ಯಾಕಂದರೆ ಬೀಜ ತಗೋಬೇಕು, ಅದನ್ನು ಪ್ರೊಸೆಸ್ ಮಾಡಬೇಕು, ಅದರ ಮೊಳಕೆ ಪ್ರಮಾಣ ಟೆಸ್ಟ್ ಮಾಡಬೇಕು, ಅದು ರಿಸಲ್ಟ್ ಬರಬೇಕು, ಆ ರಿಸಲ್ಟ್ ಬಂದಮೇಲೆ ನಾವು ಮತ್ತೆ ಅದನ್ನು ಬ್ಯಾಗಿಂಗ್ ಮಾಡಬೇಕು. ಬ್ಯಾಗಿಂಗ್ ಮಾಡಿ ಅದನ್ನು ಆವಾಗ ನಾವು ಅದರ ರೈತರಿಗೆ ಪೂರ್ತಿ ಹಣವನ್ನು ಸಂದಾಯ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಬಂತು ಅಂದರೆ ರೈತಂದು 50,000 ರೂಪಾಯಿ ನಾವು ಈ ಬೀಜ ಘಟಕಕ್ಕೆ ಬಂದ ತಕ್ಷಣವೇ ಒಂದು ವಾರದಲ್ಲೇ ನಾವು ಪೇಮೆಂಟ್ ಮಾಡ್ತೇವೆ. ಅದಕ್ಕಿಂತ 50,000 ಇದೆಯಲ್ಲ, ಅದು ಮಿನಿಮಮ್ ಅಂದರೆ 1-1.5 ತಿಂಗಳು ಕಾಲಾವಧಿ ಆಗುತ್ತದೆ. ಅದಕ್ಕೋಸ್ಕರ ಇದು ಒಂದು ರೈತರಿಗೆ ಮಧ್ಯವರ್ತಿಗಳಿಲ್ಲದೇ ರೈತರ ವಿಜ್ಞಾನಿಗಳೊಂದಿಗೆ ಅತ್ಯಂತ ಹೆಚ್ಚು ಲಾಭದಾಯಕವಾಗಿ ಬೆಳೀತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲ ರೈತ ಬಾಂಧವರು ನಮ್ಮ ವಿಶ್ವವಿದ್ಯಾಲಯದ ಅವಕಾಶವಿದ್ದಲ್ಲಿ ತಾವುಗಳು ಸಹ ನಮ್ಮನ್ನು ಸಂಪರ್ಕಿಸಿ ರೈತ ಮತ್ತು ವಿಜ್ಞಾನಿಗಳ ಸಹಭಾಗಿತ್ವದ ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಲಾಭಗಳನ್ನು ಪಡೆಯಬೇಕೆಂದು ತಮ್ಮಲ್ಲಿ ಇನ್ನೊಂದ್ಸರಿ ಕಳಕಳಿಂದ ಕೇಳ್ಕೊಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಈಗ ರೈತರ ಒಂದು ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನೆ ಮಾಡಬೇಕಂತಂದ್ರೆ ಇವತ್ತು ಯಾವುದೇ ಒಂದು ದ್ವಿದಳ ಧಾನ್ಯ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತೀವಿ ಅಂತಂದ್ರೆ ಇಂಥ ಬೆಳೆಗೆ ಇಂಥ ರೇಟ್ ಅಂತೇಳಿ ಮೊದಲೇ ನಿಗದಿ ಆಗಿರುತ್ತೆ. ಹೌದು, ಅದು ಮೊದಲೇ ನಿಗದಿ ಆಗಿರ್ತದೆ. ಮೊದಲೇ ನಿಗದಿ ಆಗಿರ್ತದೆ ಅಂತಂದ್ರೆ ಅದಕ್ಕೊಂದು ಕಮಿಟಿ ಇರುತ್ತೆ, ಒಂದು ಸಮಿತಿ ಇರುತ್ತೆ. ಅದರಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದವರು, ರಾಷ್ಟ್ರೀಯ ಬೀಜ ನಿಗಮದವರು, ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು, ಆ ಒಂದು ಭಾಗದಲ್ಲಿರ್ತಕ್ಕಂಥ ಎ ಪಿ ಎಂ ಸಿಯ ಆವರೇಜ್ ಅಂದರೆ ಸರಾಸರಿ ಎಷ್ಟು ಮೊತ್ತಕ್ಕೆ ಆ ಬೀಜ ವ್ಯಾಪಾರ ಆಗಿದೆ ಅಂತ ಇದೆಲ್ಲ ಒಂದು ಗಣನೆಗೆ ತೆಗೆದುಕೊಂಡು ಅದರ ಒಂದು ದರವನ್ನು ನಿಗದಿ ಮಾಡ್ತಾರೆ. ಇದು ಯೂಶಲಿ ಅದು ಶೇಕಡ 20-25% ಈ ನಾರ್ಮಲ್ ಏನಿರುತ್ತಲ್ಲ ಮಾರ್ಕೆಟ್ ರೇಟ್ಗಿನ ಜಾಸ್ತಿ ಇರುತ್ತೆ. ಈಗ ಒಂದು ವೇಳೆ ನೀವು ಭತ್ತ ಒಬ್ಬ ರೈತನ ಹೊಲದಲ್ಲಿ ಬೀಜೋತ್ಪಾದನೆ ಮಾಡಿಸ್ತಾ ಇರ್ತೀರಿ, ಅದು ನೀವು ಒಂದು 1,000 ರೂಪಾಯಿ ಒಂದು ಕ್ವಿಂಟಲ್ ಅಂತೇಳಿ ನೀವು ನಿಗದಿ ಮಾಡಿರ್ತೀರ ರೇಟು, ಅಥವಾ 2,000 ಅಂತ ಮಾಡಿರ್ತೀರ ನಿಗದಿ, ಆಕಸ್ಮಿಕವಾಗಿ ಆ ಒಂದು ಬೆಳೆ ಬೀಜ ಬರ ಹೊತ್ತಿಗೆ ಅಂದ್ರೆ ಬೀಜೋತ್ಪಾದನೆ ಮಾಡಿರೋ ಬೆಳೆ ಬರೋ ಅಷ್ಟೊತ್ತಿಗೆ ಮಾರ್ಕೆಟ್ನಲ್ಲಿ ಏನಾದರೂ 2,000 ದಾಟಿತ್ತು ಅಂತಂದ್ರೆ ಬೇರೆ ಕಡೆ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಕ್ಕೆ ಅವಕಾಶ ಇದೆಯಾ ಅವರಿಗೆ? ಇಲ್ಲ, ಅವಾಗ ಏನ್ ಮಾಡ್ತೀವಿ ನಾವು, ತತ್ಕ್ಷಣವಾಗಿ ಇಮಿಡಿಯೇಟ್ಲಿ ಮತ್ತೊಂದು ಇನ್ನೊಂದು ಸಮಿತಿಯವರು ಸಡನ್ ಆಗಿ ಒಂದು ಮತ್ತೊಂದು ಸಭೆ ಸೇರಿಕೊಂಡು ಏನ್ ಚೇಂಜಸ್ ಆಗಿದೆ, ಯಾಕೆ ಚೇಂಜಸ್ ಆಗಿದೆ ಅಂತೇಳಿ ತಿಳ್ಕೊಂಡು ಇಮಿಡಿಯೇಟ್ಲಿ ಆ ದರವನ್ನ ಮತ್ತೆ ಮರು ನಿಗದಿ ಮಾಡ್ತಕ್ಕಂತ ಒಂದು ಸಂಭವ ಇರೋದ್ರಿಂದ ಏನ್ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ನೀವು ಒಂದು ಹೇಳಿದ್ರ, ಒಂದು ಒಂದು ಗ್ರಾಮದಲ್ಲಿ ನಾವು ಸಿರಿಧಾನ್ಯಗಳಿಗೆ ಕೊಟ್ಟಿದ್ದೀವಿ ಸರ್ ಅಲ್ಲಿ ಬೀಜೋತ್ಪಾದನೆಗೆ, ಅಲ್ಲಿ ನಮ್ಗೆ ಯಾರು ಕೊಡ್ಲಿಲ್ಲ, ಬೇರೆ ಮಾರ್ಕೆಟ್ ನಲ್ಲಿ ಒಳ್ಳೆ ಧಾರಣೆ ಇತ್ತು, ಅವ್ರು ಅಕ್ಕಿ ಮಾಡಿ ಮಾರಾಟ ಮಾಡಿದ್ರು ಅಂದ್ರೆ ಆ ರೀತಿಯಾದಂತ ಅವಕಾಶಗಳನ್ನ ತಪ್ಪಿಸಬಹುದಲ್ಲ ಸರ್? ಅಲ್ಲ, ಅದು ಸಿರಿಧಾನ್ಯಗಳಲ್ಲಿ ಹಾಗಾಯ್ತು ಅಷ್ಟು ಬಿಟ್ರೆ, ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದಲ್ಲ, ಈಗ 4,000 ರೂಪಾಯಿ ಒಂದು ಕ್ವಿಂಟಾಲಕ್ಕೆ ಅವರಿಗೆ 16,000 ರೂಪಾಯಿ ತಗೊಂತ ಅಂತಂದ್ಮೇಲೆ ನಾವು ಅದು ನಮ್ಮ ಕೈ ಮೀರಿ ಹೋಗ್ತಕ್ಕಂಥದ್ದು. ಅದು ಎಸ್ಪೆಷಲಿ ಓನ್ಲಿ ನವಣೆ ಮತ್ತು ಸಜ್ಜೆ ಇದರಲ್ಲಿ ಆಗಿರ್ತಕ್ಕಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಅದರಲ್ಲೂ ಸಹ ಪೂರಕವಾಗಿ ಮಾರ್ಕೆಟ್ಗೆ ಏನು ರೇಟ್ ಇರುತ್ತೆ ಅದನ್ನು ಮಾಡಬೇಕಲ್ಲಿ ನಾವು ಆ ಒಂದು ನಿಟ್ಟಲ್ಲಿ ವಿಶ್ವವಿದ್ಯಾಲಯದ ಕ್ರಮ ತೆಗೆದುಕೊಳ್ತೇವೆ. ಒಳ್ಳೆಯದು ಸರ್, ಇಲ್ಲೇ ತನಕ ರೈತರ ಒಂದು ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಯಾವ ರೀತಿ ನಿಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಮಾಡಿಸ್ತಾ ಇದ್ದೀರಾ, ಇದರಿಂದ ಏನೆಲ್ಲ ಒಂದು ರೈತರಿಗೆ ಅನುಕೂಲ ಆಗುತ್ತೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ

ಚಂದ್ರಿಕಾ ಗುರುರಾಜ್ ಹಾಡಿರುವ ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,739 ರೂಪಾಯಿಗಳಿಂದ ಗರಿಷ್ಠ 4,759 ರೂಪಾಯಿಗಳು, ಹರಳು ಬೀಜ ಅಂದರೆ ಕ್ಯಾಸ್ಟ್ರೋಲ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ 6,156 ರೂಪಾಯಿಗಳಿಂದ ಗರಿಷ್ಠ 6,232 ರೂಪಾಯಿಗಳು, ಅಲಸಂದೆ 3,262 ರೂಪಾಯಿಗಳಿಂದ ಗರಿಷ್ಠ 6,110 ರೂಪಾಯಿಗಳು, ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 2,401 ರೂಪಾಯಿಗಳಿಂದ ಗರಿಷ್ಠ 6,559 ರೂಪಾಯಿಗಳು, ರಾಗಿ ಕನಿಷ್ಠ 1,311 ರೂಪಾಯಿಗಳಿಂದ ಗರಿಷ್ಠ 1,941 ರೂಪಾಯಿಗಳು, ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 6,125 ರೂಪಾಯಿಗಳಿಂದ ಗರಿಷ್ಠ 8,535 ರೂಪಾಯಿಗಳು, ತೊಗರಿ ಕ್ವಿಂಟಲ್ಗೆ ಕನಿಷ್ಠ 3,511 ರೂಪಾಯಿಗಳಿಂದ ಗರಿಷ್ಠ 3,511 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಫಿ ಕ್ವಿಂಟಲ್ಗೆ ಕನಿಷ್ಠ 48,219 ರೂಪಾಯಿಗಳಿಂದ ಗರಿಷ್ಠ 48,629 ರೂಪಾಯಿಗಳು, ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 37,349 ರೂಪಾಯಿಗಳಿಂದ ಗರಿಷ್ಠ 37,779 ರೂಪಾಯಿಗಳು, ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 31,810 ರೂಪಾಯಿಗಳಿಂದ ಗರಿಷ್ಠ 32,199 ರೂಪಾಯಿಗಳು,